ರೈತ ಬಾಂಧವರಿಗಾಗಿ ಪ್ರಸಾರವಾಗುವ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಈಗ ಕೇಳಿ, ರಾಷ್ಟೀಯ ಕೃಷಿ ವಿಕಾಸ ಯೋಜನೆಯಡಿ ತರಕಾರಿ ಮತ್ತು ಸೊಪ್ಪಿನ ಮೌಲ್ಯವರ್ಧಿತ ಉತ್ಪನ್ನ ತಯಾರಿಕೆ. ಈ ವಿಷಯವಾಗಿ ಶಿರಸಿಯ ಮಂಜುನಾಥ್ ಭಟ್ ಕರಸುಳ್ಳಿ ಅವರೊಂದಿಗೆ ಸಂದರ್ಶನ. ಕೇಳುವರೆ ನಮಸ್ಕಾರ. ಸಾಮಾನ್ಯವಾಗಿ ನಮ್ಮ ಆಹಾರದಲ್ಲಿ ಬೇರೆ ಬೇರೆ ರೀತಿಯ ತರಕಾರಿಗಳನ್ನು ಹಣ್ಣು ಹಂಪಲನ್ನು ನಾವು ಬಳಕೆ ಮಾಡುವುದನ್ನು ನೋಡ್ತೀವಿ. ಆಹಾರವಾಗಿ ಎಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆಯೋ ಅಷ್ಟೇ ಪ್ರಾಮುಖ್ಯತೆಯನ್ನು ಔಷಧಿಯಾಗಿಯೂ ಕೂಡ ತರಕಾರಿ ಮಹತ್ವವನ್ನು ಪಡ್ಕೊಂಡಿದೆ ಅನ್ನುವಂಥ ಒಂದು ಮಾತು ಕೇಳಿ ಬರ್ತಾ ಇದೆ. ಇತ್ತೀಚಿನ ವರ್ಷಗಳಲ್ಲಿ ರಾಸಾಯನಿಕ ಮುಕ್ತವಾದಂತಹ ಒಂದು ಆಹಾರ ಪದ್ಧತಿಯನ್ನು ಅನುಸರಿಸಬೇಕು ಅನ್ನುವಂಥ ಒಂದು ಕೂಗು ಕೂಡ ಕೇಳಿ ಬರ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ನಮ್ಮ ಆರೋಗ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ಈ ತರಕಾರಿಯ ಒಂದು ಮಹತ್ವ ಏನು, ಜೊತೆಗೆ ತರಕಾರಿಯನ್ನು ಆಧಾರವಾಗಿ ಇಟ್ಟುಕೊಂಡು ಯಾವ ಯಾವ ಉತ್ಪನ್ನಗಳನ್ನು ತಯಾರು ಮಾಡಬಹುದು ಎನ್ನುವುದರಲ್ಲಿ ಯಶಸ್ಸನ್ನು ಕಂಡಿರುವಂತಹ ಶಿರಸಿ ತಾಲೂಕಿನ ಮಂಜುನಾಥ್ ಭಟ್ ಕರಸುಳ್ಳಿಯವರು ಇವತ್ತು ನಮ್ಮ ಜೊತೆಗೆ ಸ್ಟುಡಿಯೋದಲ್ಲಿದ್ದಾರೆ. ಅವರ ಅನುಭವನ ಇವತ್ತು ಕೇಳೋಣ. ನಮಸ್ಕಾರ ಮಂಜುನಾಥ್ ಭಟ್ ಅವರೇ. ನಮಸ್ಕಾರ. ಹೇಳಿ, ಈ ಒಂದು ತರಕಾರಿ ನಮ್ಮ ಆಹಾರದ ಒಂದು ಪ್ರಮುಖವಾದಂತಹ ಒಂದು ಅವಿಭಾಜ್ಯ ಅಂಗ ಅಂತ, ಈ ತರಕಾರಿಯ ಒಂದು ಮಹತ್ವ ಏನು? ಈಗ ತರಕಾರಿ ಹೇಳುವಂತದ್ದು ತರಕಾರಿ ಮತ್ತು ಸೊಪ್ಪು. ಇವತ್ ನಾವೇನು ತಿಂತಾ ಇದ್ದೇವೋ ಮತ್ತೊಂದು ಜಗತ್ತಿನ ಮತ್ತೊಂದು ಮೂಲೆಯಲ್ಲೂ ಇದನ್ನು ತಿಂತಾ ಇದ್ದಾರೆ. ಆದರೆ ಎಷ್ಟೋ ದೇಶಗಳಲ್ಲಿ ಅತಿಯಾದ ಹಿಮ ಅಥವಾ ಅತಿಯಾದ ಮಳೆ ಅಥವಾ ಮರಳುಗಾಡು, ಈ ಪ್ರದೇಶಗಳಲ್ಲಿ ತರಕಾರಿ ಸೊಪ್ಪನ್ನು ಬೆಳಿಲಿಕ್ಕೆ ಆಗೋದಿಲ್ಲ. ಹಾಗಿದ್ರೆ ಅಲ್ಲಿದ್ದವ್ರು ತಿನ್ನೋದು ಹೇಗೆ ಅಂತ. ಇದು ಈ ಡ್ರೈ ಮಾಡುವಂಥದ್ದು, ತರಕಾರಿಯನ್ನು ಒಣಗಿಸಿ ತಿನ್ನುವಂಥದ್ದು, ಈ ಹಿಮ ಇದ್ದ ಅಂತಹ ಪ್ರದೇಶಗಳು ಅಥವಾ ಮರಳುಗಾಡಿನ ಪ್ರದೇಶ, ಈ ಪ್ರದೇಶಗಳಲ್ಲಿ ನಿಧಾನವಾಗಿ ಬಂದಿದ್ದು. ಜಪಾನ್ ಆಗಿರ್ಬೋದು ಅಥವಾ ನೀವು ಅರಬ್ ಕಂಟ್ರಿಗಳಾಗಿರ್ಬೋದು, ಕೆನಡಾ ಆಗಿರ್ಬೋದು, ಅಮೇರಿಕಾ ಆಗಿರ್ಬೋದು, ಇಲ್ಲಿ ಒಣಗಿದ ತರಕಾರಿ ಮತ್ತು ಸೊಪ್ಪಿಗೆ ಅತಿಯಾದ ಬೇಡಿಕೆ. ಬೇಡಿಕೆ ಎಷ್ಟಿದೆ ಅಂದರೆ ಅದೇ ಆದ ಒಂದು ದೊಡ್ಡದು ಬಿಸ್ನೆಸ್ಸೇ ಇದೆ, ತರಕಾರಿ ಮತ್ತು ಸೊಪ್ಪನ್ನು ಡಿಹೈಡ್ರೇಟೆಡ್ ಮಾಡಿರುವಂಥ ತರಕಾರಿ ಸೊಪ್ಪು. ಬಹುಶಃ ನಮ್ಮ ಭಾರತೀಯರಿಗೆ ಅದರ ಹೆಚ್ಚು ಪರಿಚಯ ಆಗಬೇಕಾಗಿದೆ. ಈಗ ಭಾರತದಲ್ಲೂ ಡಿಹೈಡ್ರೇಟೆಡ್ ತರಕಾರಿ ಮತ್ತು ಸೊಪ್ಪುಗಳ ಬಗ್ಗೆ ಕೆಲವೊಂದು ವಿಶೇಷವಾದಂತಹ ವಸ್ತುಗಳೆಲ್ಲ ಬರ್ತಾ ಇದೆ. ನಾವು ಈ ಡಿಹೈಡ್ರೇಟೆಡ್ ತರಕಾರಿ ಮತ್ತು ಸೊಪ್ಪನ್ನು ನಾವು ಯೋಚನೆ ಮಾಡಿದ್ದೆ, ತರಕಾರಿ ಮತ್ತು ಸೊಪ್ಪಿನ ಮೇಲೆ ನಾವು ಒಂದು ಹೊಸ ಪ್ರಾಡಕ್ಟ್ ಅನ್ನು ತರಬೇಕು. ಈಗೇನಾಗುತ್ತೆ, ಕೆಲವೊಬ್ಬರಿಗೆ ಈಗ ರಾಗಿ ಅಂತ ತಿಂದರೆ ಮಳೆಗಾಲದಲ್ಲಿ ಆಗೋದಿಲ್ಲ. ಹೌದು, ಶೀತ ಪ್ರವೃತ್ತಿ. ತರಕಾರಿ ತಿಂದರೆ ಹಾಗೇನಿಲ್ಲ, ಅವನು ಚಿಕ್ಕ ಮಗುವಿನಿಂದ ವಯಸ್ಕನಾಗಿ ಅಥವಾ ಅವನ ಕೊನೆಯ ಗಾಲ ತನಕನೂ ಅವನು ತರಕಾರಿ ಮತ್ತು ಸೊಪ್ಪನ್ನು ತಿಂತಾನೆ, ಮತ್ತು ಅದು ಯಾವುದೇ ಪರಿಣಾಮವನ್ನು ಬೀರೋದಿಲ್ಲ. ಈ ಎಲ್ಲ ಒಂದು ದೃಷ್ಟಿಯಿಂದ ಯೋಚನೆ ಮಾಡಿ ನಾವು ಈ ತರಕಾರಿ ಮತ್ತು ಸೊಪ್ಪಿನ ಮೇಲೆ ನಾವು ಕೆಲವೊಂದು ಸಂಶೋಧನೆಗಳಾಗಿದೆ. ನೀವು ಈ ವೆಬ್ಸೈಟ್ಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ, NCBI NLM ಗೌರ್ಮೆಂಟು ವೆಬ್ಸೈಟ್ ಇದೆ. ಈ ಸಂಶೋಧನೆಗಳನ್ನು ಓದೋರಿಗೆ ಎಲ್ಲರಿಗೂ ಈ ವೆಬ್ಸೈಟಿನ ಪರಿಚಯ ಇರುತ್ತೆ. ಇದು ಆಲ್ ಓವರ್ ವರ್ಲ್ಡ್ ಯಾವ್ಯಾವ ತರಕಾರಿ ಮತ್ತು ಸೊಪ್ಪಿನ ಮೇಲೆ ದೇಶಗಳು ಅಲ್ಲಿ ಆ ಸೊಪ್ಪನ್ನು ಹಸಿಯಾಗಿ ಒಣಗಿಸಿ ಮತ್ತು ಪೌಡರ್ ರೂಪದಲ್ಲಿ ಅಥವಾ ದ್ರವ ರೂಪದಲ್ಲಿ ಇದರ ಮೇಲೆ ಸಂಶೋಧನೆಗಳನ್ನು ಮಾಡಿದ್ದಾರೆ. ಈ ಸಂಶೋಧನೆಯಲ್ಲಿ ಅದರಲ್ಲಿರುವ ಔಷಧಿ ಗುಣಗಳು ಮತ್ತು ಅದನ್ನು ಯಾಕೆ ಕುಡಿಬೇಕು, ಇದನ್ನು ಕುಡಿಯೋದ್ರಿಂದ ಏನು, ಇದನ್ನು ಅವರು ತಿಳಿಸಿದ್ರಿಂದ ಅಂತಹ ತರಕಾರಿ ಸೊಪ್ಪುಗಳನ್ನೇ ನಾವು ಯೂಸ್ ಮಾಡಿ ಕೆಲವೊಂದು ಪ್ರಾಡಕ್ಟ್ಗಳನ್ನು ಮಾಡಿದ್ದೇವೆ. ಸರಿ, ಈಗ ಸಾಮಾನ್ಯ ಸಾಂಪ್ರದಾಯಿಕ ಒಂದು ಔಷಧೀಯ ಪದ್ಧತಿ ಅಥವಾ ಒಂದು ಆಯುರ್ವೇದ ಪದ್ಧತಿಯಲ್ಲಿಯೂ ಕೂಡ ಇಂಥ ಒಂದು ಸೊಪ್ಪು ತರಕಾರಿಗಳಾಗ್ಬೋದು ಅಥವಾ ಬೇರೆ ಬೇರೆ ಉತ್ಪನ್ನಗಳಾಗ್ಬೋದು ಬಳಕೆ ಮಾಡೋದನ್ನು ನಾವು ನೋಡ್ತೀವಿ. ನಮ್ಮ ಒಂದು ದೈಹಿಕ ಹಾಗೂ ಮಾನಸಿಕ ಒಂದು ಆರೋಗ್ಯದ ದೃಷ್ಟಿಯಿಂದ ನೋಡಿದಾಗ ಈ ತರಕಾರಿ ಮತ್ತು ಸೊಪ್ಪು ಇವುಗಳ ಒಂದು ಎಕ್ಸ್ಟ್ರಾಕ್ಟ್ ಅಂತ ಹೇಳ್ತೀವಿ, ಅದರ ಒಂದು ಉತ್ಪನ್ನ, ಅದರ ಒಂದು ಮಹತ್ವ ಏನು? ಕೆಲವೊಂದು, ಈಗ ನಾವು ಹಾಗಲಕಾಯಿಯನ್ನು ತಗೊಳ್ಕೊಳ್ಳೋಣ. ಹಾಗಲಕಾಯಿಯಲ್ಲಿ ಇನ್ಸುಲಿನ್ ಗುಣಗಳು, ಕೆಲವೊಂದು ಫೈಬರ್ ಗುಣಗಳು, ಸುಮಾರಷ್ಟು ಗುಣಗಳಿದೆ, ಆಮ್ಲಗಳಿದೆ ಅದರೊಳಗೆ ಕೆಲವೊಂದು. ಇದೆಲ್ಲ ಪೌಡರ್ ರೂಪದಲ್ಲಿದ್ದಾಗಲೂ ನೀವು ಡಿಹೈಡ್ರೇಟ್ ಮಾಡಿದಾಗ ಅದರಲ್ಲಿರುವ ನೀರನ್ನು ತೆಗಿತೇವೆ ಅಷ್ಟೇ, ಬೇರೆ ಏನೂ ತೆಗೆಯೋದಿಲ್ಲ. ಮತ್ತೆಲ್ಲ ಅಂಶಗಳು ಹಾಗೆ ಅಲ್ಲ ಅದೇ ರೀತಿ ಇರುತ್ತೆ. ಬಣ್ಣದಿಂದ ಆದಿಯಾಗಿ ನೀವು ಸರಿಯಾಗಿ ಡಿಹೈಡ್ರೇಟ್ ಮಾಡಿದ್ರೆ ಬಣ್ಣ ಸಹಿತ ಹೋಗೋದಿಲ್ಲ. ಅದಕ್ಕೆ ಅದರದ್ದೇ ಆದ ಗುಣಲಕ್ಷಣಗಳಿದೆ, ಒಣಸೋ ವಿಧಾನಗಳಿದೆ, ಅದರ ಮೂಲಕ ಒಣಸ್ಕೊಳ್ಬೇಕು. ಅದಕ್ಕೆ ನೀವು ನೀರನ್ನು ವಾಪಸ್ ಹಾಕಿದಾಗ ಅದಿಷ್ಟು ಗುಣಗಳು ಅದರೊಳಗೆ ಬರುತ್ತೆ. ಆ ನೀರನ್ನು ಹಾಕುವ ಪ್ರಮಾಣ ಪ್ಲಸ್ ಎಷ್ಟು ಪ್ರಮಾಣದಲ್ಲಿ ಆ ಪುಡಿಯನ್ನು ತಿನ್ನಬೇಕು ಹೇಳೋದ್ರಿಂದ ಅವನ ದೇಹಕ್ಕೆ ಬೇಕಾಗಿರುವಂತಹ ಎಲ್ಲ ಆಮ್ಲಗಳಾಗಿರ್ಬೋದು ಅಥವಾ ಅವನ ದೇಹಕ್ಕೆ ಉತ್ಪಾದನೆ, ಈಗ ಇನ್ಸುಲಿನ್ ಕೆಲವೊಬ್ಬರಿಗೆ ಉತ್ಪಾದನೆ ಆಗ್ತಾ ಇರೋಲ್ಲ, ಅದಕ್ಕಾಗಿ ಅವ್ರಿಗೆ ಡಯಾಬಿಟಿಸ್ ಬಂದಿರುತ್ತೆ. ಆ ಇನ್ಸುಲಿನ್ ಉತ್ಪಾದನೆ ಆಗುವಂಥ ಕಣಗಳು ಅವನಿಗೆ ಅಭಿವೃದ್ಧಿ ಆಗಬೇಕು ಅಥವಾ ಅದು ಇನ್ಸುಲಿನ್ ಉತ್ಪಾದನೆ ಮಾಡಬೇಕು ಅಂದರೆ ಅವನು ಈ ರೀತಿ ಮಾತ್ರೆ ಅಥವಾ ಔಷಧಿಗಳು ಹೋಗೋದು ಬೇರೆ, ಔಷಧಿ ಜೊತೆಗೆ ಇದನ್ನು ತಗೊಂಡ್ರೆ ಅವನು ಎರಡು ಸ್ಟೆಪ್ ಬೇಗ ಹೋಗಿ ಮುಟ್ಕೋಬಹುದು, ಅದನ್ನು ನಿಧಾನವಾಗಾದರೂ ಅಥವಾ ಅವನು ಅನಾರೋಗ್ಯದಿಂದ ನಿಧಾನವಾಗಿ ಹೊರಗಡೆ ಬರ್ಬೋದು. ಈ ಎಲ್ಲ ವ್ಯವಸ್ಥೆಗಳು ತರಕಾರಿ ಸೊಪ್ಪುಗಳಲ್ಲಿದೆ. ನಮ್ಮಲ್ಲಿ ಮೊದಲು ಯಾವುದೇ ಒಂದು ಡಾಕ್ಟರ್ ಆಗಲಿ ಅವರೇ ಕೇಳಿ ತರಕಾರಿ ಸೊಪ್ಪನ್ನು ಚೆನ್ನಾಗಿ ತಿನ್ನಿ ಅಂತಲೇ ಹೇಳೋದು, ಅಂದರೆ ಅದರಲ್ಲಿರುವ ಗುಣಲಕ್ಷಣಗಳೇ ಅದು ಅಂತ. ತರಕಾರಿ ಸೊಪ್ಪನ್ನು ನಾವು ತಿಂತಾ ಇರೋದೇ ಅದರಲ್ಲಿರುವ ಆರೋಗ್ಯ ಗುಣಗಳಿಂದ. ಆದರೆ ಇವತ್ತು ಹೇಗಾಗಿದೆ ಅಂದರೆ ಕೆಮಿಕಲ್ಲು, ರಾಸಾಯನಿಕ ಸಿಂಪಡಣೆ, ಪ್ರತಿಯೊಂದು ಕಾಂಪಿಟೇಷನ್ ಯುಗದಲ್ಲಿ ಅವರಿಗೂ ಬೆಳೆ ಹೆಚ್ಚಿಗೆ ಬೆಳೆತಾನು ಬೆಳೆಯಲೇಬೇಕು ಅಂತ ಒಂದು ಕಾಂಪಿಟೇಷನ್ ಯುಗಕ್ಕೆ ಅವರೂ ಬಂದ್ಬಿಟ್ಟಿದ್ದಾರೆ. ನೀವು ಇದನ್ನೆಲ್ಲದನ್ನು ಹೊರಗಡೆ ಬಂದು ಸಮತೋಲನ ಆಹಾರ ತಗೊಳ್ಬೇಕು ಅಂದ್ರೆ ಈ ರೀತಿ ಹೊಸ ರೀತಿ ಯೋಚನೆಗಳಿಗೆ ಅವಕಾಶಗಳು ಬರ್ತಾ ಹೋಗಬೇಕು. ಈ ರೀತಿ ಹೊಸ ಯೋಚನೆಗಳನ್ನು ನೀವು ಹೆಚ್ಚಿಗೆ ಹೆಚ್ಚಿಗೆ ಪ್ರೋತ್ಸಾಹವನ್ನು ಕೊಟ್ಟರೆ ಜನಗಳು, ಅವಾಗ ನಿಧಾನವಾಗಿ ರಾಸಾಯನಿಕ ಬೆಳೆಯುವಂತಹ ರೈತನೂ ಸಹಿತ ರಾಸಾಯನಿಕವನ್ನು ಕಮ್ಮಿ ಮಾಡ್ತಾನೆ. ಹಾ, ಬೇಡ, ನಾನು ರಾಸಾಯನಿಕ ಬೆಳೆಯೋಲ್ಲ, ಈ ರೀತಿ ವಸ್ತುಗಳಿಗೆ ಹೋಗುತ್ತೆ. ಅವನು ಅದೇ ತರಕಾರಿಯನ್ನು ತಿನ್ನೋದ್ರಿಂದ ಅವನು ರಾಸಾಯನಿಕಕ್ಕೆ ಹೆದರ್ತಾನೆ. ಅವಾಗ ಇದೆಲ್ಲ ಒಂದು ಕಾರಣಗಳು. ಈಗ ನಿಮ್ಮ ಒಂದು ಶೈಕ್ಷಣಿಕ ಹಿನ್ನೆಲೆ ಮತ್ತು ಒಂದು ಈ ಒಂದು ಕ್ಷೇತ್ರಕ್ಕೆ ಬಂದ ಪರಿ ಹೇಗೆ? ನಾನು ಶೈಕ್ಷಣಿಕವಾಗಿ ನಾನು ಸಂಸ್ಕೃತವನ್ನು ಓದಿದ್ದು. ನಾನು ಸಂಸ್ಕೃತವನ್ನು ಓದಿ ಬೆಂಗಳೂರಲ್ಲಿದ್ದೆ. ನಂತರ ನಾನು ಅಮೆರಿಕಕ್ಕೆ ಹೋದೆ. ಚಿನ್ಮಯ ಮಿಷನ್ ಬೋಸ್ಟನ್ನಲ್ಲಿ ನಾನು ಕೆಲಸವನ್ನು ಮಾಡ್ತಾ ಇದ್ದೆ. ಅಲ್ಲಿದ್ದಾಗ ನನಗೆ ನನ್ನ ಪ್ರೀ ಹೊತ್ತು ಅಂದರೆ ನನಗೆ ಕೆಲಸ ಇಲ್ಲದ ಸಮಯದಲ್ಲಿ ನಾನು ಅಮೆರಿಕವನ್ನು ಓಡಾಡ್ತಿದ್ದೆ, ಅಮೆರಿಕ ಸುತ್ತಮುತ್ತಲು ಓಡಾಡ್ತಿದ್ದೆ ಅಥವಾ ಬೋಸ್ಟನ್ ಯೂನಿವರ್ಸಿಟಿಗಳು ಅಲ್ಲಿ ಇಲ್ಲೆಲ್ಲ ನಾನು ಓಡಾಡಿದ್ದೇನೆ. ಅಲ್ಲಿಯ ಮಾರುಕಟ್ಟೆಯನ್ನು ನೋಡಿದಾಗ ಇಲ್ಲೇನು ಬಂದಿದೆ, ಮೆಟ್ರೋ, ವಾಲ್ಮಾರ್ಟ್ ಇದೆಲ್ಲ ಇಂಡಿಯಾಕ್ಕೂ ಬರ್ತಾ ಇದೆ, ಅಲ್ಲೂ ಅದೇ ರೀತಿಯಾದಂಥ ಮಾರುಕಟ್ಟೆ. ಅಲ್ಲಿ ಮಾರುಕಟ್ಟೆಯನ್ನು ನೋಡಿದಾಗ ಒಂದು ಅತಿ ದೊಡ್ಡ ದೊಡ್ಡ ತರಕಾರಿಗಳು ಅಂದರೆ ಇಲ್ಲಿ 1 ಕೆಜಿ ತೂಗುವಂಥ ಒಂದು ಬಿಟ್ರೋಟ್ ಇದ್ರೆ ಅಲ್ಲಿ 1 ಬಿಟ್ರೋಟ್ 3 ಕೆಜಿ ತೂಗುವಂಥದ್ದು, ಹಾಗೆ ಆ ರೀತಿಯಾಗುವಂಥ ತರಕಾರಿಯನ್ನು ರೂಪಾಂತರ ಮಾಡಿದ ತರಕಾರಿಗಳು. ಇಲ್ಲದಿದ್ದರೆ ಪೌಡ್ರು, ಫಾರ್ಮೆಟ್ರು ಅಂದರೆ ತರಕಾರಿಯನ್ನು ಪೌಡ್ರ್ ಮಾಡಿ ಅದನ್ನು ಮಾತ್ರೆ ರೂಪದಲ್ಲೂ ತಗೋತಾರೆ, ಕೆಲವೊಂದು ಆಹಾರ ರೂಪದಲ್ಲಿ ತಗೋತಾರೆ, ಇದೆಲ್ಲ ಮಾಡ್ತಿದ್ರು. ಮತ್ತು 6 ತಿಂಗಳಲ್ಲಿ ಹಿಮ ಬೀಳೋದಕ್ಕೆ ತರಕಾರಿಯನ್ನು ಇಟ್ಕೊಳ್ಳೋದು ಹೇಗೆ, ಒಂದು ತರಕಾರಿಯನ್ನೇ ಅವರು ಇಂಪೋರ್ಟ್ ಮಾಡ್ಕೊಳ್ಬೇಕು, ಇಲ್ಲ ಈ ರೀತಿ ಪೌಡ್ರ್ ಪ್ರಮಾಣದಲ್ಲಿ ಹೋಗಬೇಕು ಇಟ್ಕೊಳ್ಳೋಕ್ಕೆ. ಇದನ್ನೆಲ್ಲ ನೋಡಿದಾಗ ನನಗೆ ಹೊಳೆದಿದ್ದು, ಹಾಂ ಹಾಗಿದ್ರೆ ಇದ್ರ ಬಗ್ಗೆ ನೋಡೋಣ, ಓದೋಣ ಅಂತ ಓದ್ತಾ ಓದ್ತಾ ಗೊತ್ತಾಗಿದ್ದು ಇದೊಂದು ದೊಡ್ಡ ಮಾರ್ಕೆಟ್ ಅಂತ. ತರಕಾರಿ ಮತ್ತು ಸೊಪ್ಪನ್ನು ಪೌಡ್ರ್ ಮಾಡೋದು ಅಥವಾ ಡಿಹೈಡ್ರೇಟ್ ಮಾಡಿರೋದು ಇದೆಯಲ್ಲ, ಅದು ಅತಿ ದೊಡ್ಡ ಮಾರ್ಕೆಟ್ ಇದು. ಈ ಡಿಹೈಡ್ರೇಟ್ ಮಾಡಿದ್ದು ತರಕಾರಿ ಮತ್ತು ಸೊಪ್ಪನ್ನು ಪೌಡ್ರ್ ಮಾಡಿ ಈ ರೀತಿ ಆರೋಗ್ಯ ಪೇಯವನ್ನು ಯಾರೂ ಮಾಡಿಲ್ಲಾಗಿತ್ತು ಇಂಡಿಯಾದಲ್ಲಿ, ಯಾರೂ ಮಾಡದೇ ಇರೋ ಕಾರಣಕ್ಕೆ ನಾನು ಇದನ್ನು ಸ್ಟಾರ್ಟ್ ಮಾಡಿದೆ. ಈಗ ನಿಧಾನವಾಗಿ ನಾವು ಮಾರುಕಟ್ಟೆಗೆ ತೆರೆದುಕೊಳ್ತಾ ಇದ್ದೇವೆ. ಅಂದ್ರೆ ಕಳೆದ 3-3.5 ವರ್ಷದಿಂದ ಇದನ್ನ ಮಾಡ್ತಾ ಇದ್ರಿ? ಹಾ, ಮಾಡ್ತಾ ಇದ್ದೇನೆ ನಾವು. ಸರ್, ಈಗ ತರಕಾರಿ ಅಂದ ತಕ್ಷಣ ನಮ್ಮ ಸುತ್ತಮುತ್ತ ಸಾಕಷ್ಟು ತರಕಾರಿ ಬೆಳೆಯುವುದನ್ನು ನಾವು ನೋಡ್ತೀವಿ. ಸೌತೆ ಆಗ್ಬೋದು, ಮುಳುಸೌತೆ ಆಗ್ಬೋದು, ಹಾಗಲಕಾಯಿ ಆಗ್ಬೋದು, ಬೆಂಡೆ ಆಗ್ಬೋದು, ಟೊಮೆಟೊ ಆಗ್ಬೋದು, ಈ ಎಲ್ಲ ತರಕಾರಿಯನ್ನು ಕೂಡ ಪೌಡರ್ ಮಾಡೋದಕ್ಕೆ ಅವಕಾಶ ಉಂಟು ಅಥವಾ ನಿರ್ದಿಷ್ಟವಾದ ಮಾನದಂಡ ಇದೆಯಾ? ಎಲ್ಲಾ ತರಕಾರಿಗಳನ್ನು ಪೌಡರ್ ಮಾಡಬಹುದು. ನೀವು ಸೋರೆಕಾಯಿಯನ್ನು ಪೌಡರ್ ಮಾಡಬಹುದು, ಕುಂಬಳಕಾಯಿನೂ ಮಾಡಬಹುದು. ಆದರೆ ಕೆಲವೊಂದು ತರಕಾರಿಗಳಲ್ಲಿ ಅದರದ್ದೇ ಆದ ಔಷಧಿ ಗುಣಗಳಿದೆ. ಈಗ ಹಾಗಲಕಾಯಿ ಅಂತ ತಗೊಂಡಾಗ ಅದು ಡಯಾಬಿಟೀಸ್ಗೆ ಬೇಕಾಗಿರುವಂಥ ಅದರೊಳಗಿರುವಂಥ ಗುಣಗಳ ಲಕ್ಷಣಗಳು ಅದರೊಳಗಿದೆ. ಆವಾಗ ಅದನ್ನೇ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಅಥವಾ ಬಿಟ್ರೋಟ್ ತೊಗೊಂಡ್ರೆ ನೀವು ಬಿ ಪಿಗೆ ಆಗಿರ್ಬೋದು ಅಥವಾ ಡೈಜೆಷನ್ ಪ್ರಾಬ್ಲಮ್ಗಾಗಿರ್ಬೋದು, ಈ ಗುಣಲಕ್ಷಣಗಳಿಗೆ ಈ ಬಿಟ್ರೋಟ್ನಲ್ಲಿರುವ ಕೆಲವೊಂದು ವಸ್ತುಗಳು, ಆಮ್ಲಗಳು, ಗುಣಗಳು ಅದು ಇರೋದ್ರಿಂದ ಅದನ್ನ ಪೌಡರ್ ಮಾಡಿ ನಾವು ಮಾಡ್ತಾ ಇದ್ದೇವೆ. ಹಾಗೇಳಿ ಬೇರೆ ತರಕಾರಿ ಏನು ಮಾಡಬಾರದು ಅಂತಿಲ್ಲ, ಮಾಡಬಹುದು. ಈಗ ಬಾಕಾಹು ಇಲ್ಲೂ ಆಗಿದೆ, ಬಾಳೆಕಾಯಿ ಹುಡಿ ನಾವು ಸಿರ್ಸಿಯಲ್ಲಿ ಪ್ರಾರಂಭ ಮಾಡಿದಾಗ ಸಿರ್ಸಿಯಲ್ಲಿ ಯಾರು ಬಾಳೆಕಾಯಿ ಪೌಡರ್ನ ಮೊದಲು ಯಾರು ಮಾಡಿದ್ರು, ಆದರೆ ಆರೋಗ್ಯವಾಗಿ ಅಥವಾ ವಿವಿಧ ಭಕ್ಷ್ಯಗಳನ್ನಾಗಿ ಯಾರು ಮಾಡ್ತಾ ಇಲ್ಲಾಗಿತ್ತು. ಅದು ಈಗ ಕೆಲವೊಂದು ಪತ್ರಿಕೆಗಳ ಮೂಲಕ ಕೆಲವೊಂದು ಸ್ತ್ರೀಯರು ಅಥವಾ ಸ್ವಸಹಾಯ ಸಂಘಗಳು ಅಥವಾ ಸೊಸೈಟಿಗಳು ಇವರ ಮೂಲಕ ನಮ್ಮಲ್ಲಿ ಕೆಲವೊಬ್ಬರು ತಿಳ್ಕೊಂಡೋದ್ರು ಇದರಿಂದ ಏನ್ ಮಾಡಬಹುದು ಅಂತ. ನಾವು ಅವ್ರಿಗೆ ಹೇಳಿದ್ದು ಮೈದಾ ಹಿಟ್ಟಿನ ಬದಲು ಯೂಸ್ ಮಾಡಬಹುದು ಅಂತ. ಅಂದ್ರೆ ಮೈದಾ ಹಿಟ್ಟಿನನ್ನ ನೀವು ಯೂಸ್ ಮಾಡ್ತಾ ಇದ್ರೆ ಬಾಳೆಕಾಯಿ ಪೌಡರ್ ಅನ್ನು ಯೂಸ್ ಮಾಡಬಹುದು. ಸೇಮ್ ಗುಣಲಕ್ಷಣಗಳು ಬಾಳೆಕಾಯಿ ಮತ್ತು ಮೈದಾ ಹಿಟ್ಟಿನಲ್ಲಿ ಇದೆ ಅಂತ. ಆದರೆ ಆರೋಗ್ಯಕ್ಕೆ ಹೋಲಿಸಿದಾಗ ಬಾಳೆಕಾಯಿ ಪುಡಿನೇ ಆರೋಗ್ಯದ ಎಲ್ಲಾ ಲಕ್ಷಣಗಳಿದೆ. ಹಾ, ನೀವು ಯಾಕೆ ಬಾಳೆಕಾಯಿ ಪುಡಿ ಹಾಕ್ತೀರಿ ಅಂತ ನನಗೆ ನೆಕ್ಸ್ಟ್ ಕ್ವಶನ್ಗಳು ಬರ್ತಾ ಇದೆ ಎಷ್ಟೋ ಅವಧಿಯಿಂದ. ಈ ನಮಗೆಲ್ಲ ಅದನ್ನು ಹೇಳಿದ್ರೆ ನೀವೇ ಒಂದೇ ಯಾಕೆ ಬಾಳೆಕಾಯಿ ಪೌಡರ್ ಹಾಕ್ತೀವಿ? ನಾವು ಬಾಳೆಕಾಯಿ ಮತ್ತು ಬಾಳೆಕಾಯಿ ಸಿಪ್ಪೆಯನ್ನು ಸೇರಿ ಪೌಡರ್ ಮಾಡ್ತೇವೆ. ನಾವು ಯಾವುದೇ ಬಾಳೆಕಾಯಿ ಸಿಪ್ಪೆಯನ್ನು ಸಹಿತ ತೆಗೆಯುವುದಿಲ್ಲ. ಬಾಳೆಕಾಯಿಯಲ್ಲಿ ಇನ್ಸುಲಿನ್ನು ಕೆಲವೊಂದು ಗುಣಗಳೆಲ್ಲ ಇರೋದಕ್ಕೆ ನಮ್ಮ ಪ್ರಾಡಕ್ಟಿಗೆ ಅತಿ ಅವಶ್ಯಕವಿದೆ. ಅದರಿಂದ ಬಹಳಷ್ಟು ಜನ ಗುಣಮುಖರಾದವರು ನಮ್ಮ ಹತ್ರ ಇದ್ದಾರೆ. ಅಂದರೆ ಈಗ ಎಷ್ಟೋ ಪ್ರಮಾಣದಲ್ಲಿ ಡಯಾಬಿಟಿಸ್ ಏರಿ ಔಷಧಿ ತಗೋತಾ ಇದ್ರು, ಕಡಿಮೆ ಆಗದೆ ಇದ್ದವರು ಅಂಥವರೆಲ್ಲ ಔಷಧಿ ಪ್ರಮಾಣವನ್ನು ಕಡಿಮೆ ಮಾಡಿ ಕಮ್ಮಿ ಮಾಡಿಕೊಂಡು ನಗ್ನೋಗುತ್ತಾ ಈಗ ಲವಲವಿಕೆಯಿಂದ ಇರುವಂಥವ್ರು ನಮ್ಮ ಗ್ರಾಹಕಿಗೆ ಇವರಿದ್ದಾರೆ. ಇದನ್ನು ಎಲ್ಲೆಲ್ಲಿ ಸಂಶೋಧನೆ ಆಗಿದೆ ತರಕಾರಿ ಮತ್ತು ಸೊಪ್ಪನ್ನು, ಆ ತರಕಾರಿ ಸೊಪ್ಪನ್ನೇ ಅತಿ ಯೂಸ್ ಮಾಡೋದ್ರಿಂದ ಇದೊಂದು ಮಾರುಕಟ್ಟೆಯಲ್ಲಿ, ಹಾಂ, ನೀವೇನೋ ಒಂದು ವಸ್ತುವನ್ನು ಮಾಡಿದ್ರು ಅದಕ್ಕೊಂದು ಬೆಲೆ ಅಂತ ಇರುತ್ತೆ. ಹೌದು, ಇಲ್ಲದಿದ್ದರೆ ಅವರೇನೋ ಒಂದು ಮಾಡಿದ್ರು ನಾವು ಯಾಕೆ ತೊಗೊಳ್ಬೇಕು ಹೇಳುವಂಥ ಮನಸ್ಥಿತಿ ಬರುತ್ತೆ. ಇಲ್ಲ, ನಿಮ್ಮಲ್ಲಿ ಔಷಧಿ ಗುಣ ಇರುವಂಥ ತರಕಾರಿ ಸೊಪ್ಪನ್ನೇ ಅತಿಯಾಗಿ ಹೆಚ್ಚಿಗೆ ಯೂಸ್ ಮಾಡಿದ್ರೆ ಅದಕ್ಕೆ ಆದಂಥ ಬೆಲೆ, ಅದಕ್ಕೆ ಆದಂಥ ಒಂದು ಮಾರುಕಟ್ಟೆ, ಅದಕ್ಕೆ ಆದಂಥ ಒಂದು ಯೋಚನೆಗಳು ಅಥವಾ ಹೊಸ ಉತ್ಪನ್ನಗಳು ರೆಡಿಯಾಗಬಹುದು ಅಂತ. ಈಗ ಬೇರೆ ಬೇರೆ ತರಕಾರಿಗಳ ಬಗ್ಗೆ ನಾವು ಪ್ರಸ್ತಾಪ ಮಾಡಿದ್ದೀವಿ. ಇವುಗಳನ್ನು ಒಂದು ತರಕಾರಿಯಾಗಿ ಬಳಕೆ ಮಾಡುವಂತಹದ್ದು ಮತ್ತು ಪೌಡರ್ ರೂಪದಲ್ಲಿ ಬೇರೆ ತರಕಾರಿ ಜೊತೆಗೆ ಮಿಶ್ರಣ ಮಾಡಿಕೊಂಡು ಉಪಯೋಗ ಮಾಡುವಂತಹದ್ದು, ಏನಾದರೂ ವ್ಯತ್ಯಾಸ ಉಂಟು? ಈಗ ನಮ್ಮಲ್ಲಿ ಈಗ ಕೆಲವೊಂದು ಮಿಶ್ರಣಗಳನ್ನು ಹದ ಪ್ರಮಾಣದಲ್ಲಿ ಮಾಡಬೇಕು ಅಂತಿದೆ. ಅಂದರೆ ಯಾವ ತರಕಾರಿ ಮಿಶ್ರಣ ಇಷ್ಟಿರಬೇಕು, ಅದು ಇದಕ್ಕಿಂತ ಹೆಚ್ಚಿಗೆ ಹೋಗಬಾರ್ದು ಅಂತ. ಈಗ ನಾವು ಹಾಗಲಕಾಯನ್ನೇ ತಗೊಂಡು ಪೌಡರ್ ಮಾಡಿದ್ವಿ ಅಂತ ತಿಳ್ಕೊಳ್ಳಿ, ಈಗ ಅವು ಇನ್ನು ಮುಂದಿನ ವೀಕಲ್ಲಿ ಅವನಿಗೆ ಏನೊಂದು ಆಪರೇಷನ್ ಇದೆ, ಅಥವಾ ಅವನಿಗೆ ಈಗ ಲಾಸ್ಟ್ ವೀಕ್ ಆಪರೇಷನ್ ಆಗಿದೆ, ಅಂಥವ್ರು ಕುಡಿಯೋಕೆ ಬರೋದಿಲ್ಲ. ಯಾಕೆಂದರೆ ಅದರಲ್ಲಿರೋ ರಕ್ತವನ್ನ ತೆಳು ಮಾಡುವಂಥದ್ದಾಗಿರ್ಬೋದು, ಅಥವಾ ಅದರಲ್ಲಿರುವಂಥ ಕೆಮಿಕಲ್ಸ್ ಏನಿರೋ ಪ್ರೊಡ್ಯೂಸ್ ಆಗುತ್ತೆ ನಮ್ಮ ಹೊಟ್ಟೆಗೆ ಹೋದ ಮೇಲೆ, ಅದು ಅವನಿಗೆ ಅಪಾಯಕಾರಿ ಆಗ್ಬೋದು, ಅಥವಾ G6 ಡೆಪ್ರಿಷನ್ ಅಂತ ಹೇಳ್ತಾರೆ, ಆ ರೀತಿ ವಸ್ತುಗಳಿಂದ ಅವರಿಗೆ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಬಹುದು. ಎಲ್ಲ ತರಕಾರಿ ಸೊಪ್ಪುಗಳು ಹಾಗೆ. ಈಗ ಮೂತ್ರದಲ್ಲಿ ಕಲ್ಲಾಗುತ್ತೆ ಎಷ್ಟೋ ಜನಕ್ಕೆ, ಕಿಡ್ನಿ ಕಲ್ಲು ಅಂತ, ಕಿಡ್ನಿ ಸ್ಟೋನ್ ಅಂತ ಹೇಳ್ತೇವೆ. ಅವಾಗ ಸುಮಾರಷ್ಟು ವಸ್ತುಗಳನ್ನು ತಿನ್ನಬೇಡಿ ಅಂತ ಹೇಳ್ತಾರೆ, ಪಾಲಕ್ ತಿನ್ನಬೇಡಿ, ನಂತರ ಟೊಮೆಟೊ ತಿನ್ನಬೇಡಿ ಇದನ್ನೆಲ್ಲ. ಹಾಗೇಳಿ ಅದನ್ನು ಸ್ವಲ್ಪ ಪ್ರಮಾಣದಲ್ಲಿ ತಿಂದರೆ ಅವನಿಗೆ ಯಾವಾಗಲೂ ಸ್ಟೋನ್ ಆಗೋಲ್ಲ, ಅತಿಯಾದ ಅಮೃತವೂ ವಿಷ ಅಂತ. ಹಾಗೆ ಇದು ಮಿಶ್ರಣದಿಂದ ಯಾವುದೇ ರೀತಿಯಾದ ಅಡ್ಡ ಪರಿಣಾಮಗಳು ಆಗೋದಿಲ್ಲ, ಮಿಶ್ರಣದಿಂದ ಲಾಭಗಳು ಹೆಚ್ಚಿಗೆ. ಈಗ ಏನಾಗುತ್ತೆ, ಈಗ ನೀವು ಧಾನ್ಯಗಳನ್ನು ಮಿಶ್ರಣವನ್ನು ಮಾಡ್ತೀರಿ, ಪ್ರತಿಯೊಂದು ಧಾನ್ಯಗಳನ್ನು, ಅದರಿಂದ ಏನು ಫೈಬರ್ ಅಥವಾ ಕೆಲವೊಂದು ಮಿನರಲ್ಸ್ ಬಾಡಿಗಳು ಬೇಕಾಗುತ್ತೋ ಅದರ ಎರಡು ಪಟ್ಟು ಹೆಚ್ಚಿಗೆ ಮಿನರಲ್ಸು ಮತ್ತು ಇದು ಸಿಗುತ್ತೆ. ಮತ್ತು ತರಕಾರಿ ಸೊಪ್ಪಿನಲ್ಲಿ ಯಾವುದೇ ಪದಾರ್ಥಗಳನ್ನು ಮಾಡಿ ಕೊಲೆಸ್ಟ್ರಾಲ್ ಫ್ರೀ ಇರುತ್ತೆ ಅದು. ಅಂದರೆ ಕೊಲೆಸ್ಟ್ರಾಲ್ ಹೇಳುವಂಥದ್ದು ಸ್ವಲ್ಪನೂ ಇರೋದಿಲ್ಲ, ಒಂದು ಶುಗರ್ ಹೇಳುವಂಥದ್ದು ಇರೋದಿಲ್ಲ ಅದರೊಳಗಡೆ. ಇನ್ನೂ ಹೇಳಬೇಕು ಅಂದರೆ ಅದರೊಳಗೆ ಕಾರ್ಬೋಹೈಡ್ರೇಟ್ ಸಹಿತ ಕಮ್ಮಿ, ಮತ್ತು ಗ್ಲುಟನ್ ಫ್ರೀ ಕಾರ್ಬೋಹೈಡ್ರೇಟ್ ಆಗಿರುತ್ತೆ. ಯಾವುದೇ ಮತ್ತು ಬೇರೆ ರೀತಿ ಉತ್ಪನ್ನಗಳಲ್ಲಿ ಗ್ಲುಟನ್ ಫ್ರೀ ಕಾರ್ಬೋಹೈಡ್ರೇಟ್ ಕೊಡೋ ಕಷ್ಟ. ಇದರಲ್ಲಾದರೆ ಗ್ಲುಟನ್ ಫ್ರೀ ಕಾರ್ಬೋಹೈಡ್ರೇಟನ್ನು ಕೊಡ್ಬೋದು. ಒಂದು, ಈ ಕಾರ್ಬೋಹೈಡ್ರೇಟು ಬಾಡಿಲಿ ಅತಿ ಬೇಗ ಕರಗೋಗುವಂಥದ್ದು. ಬಾಕಿ ಇದು ಈಗ ಅಕ್ಕಿ ಅನ್ನಲಾದರೆ ನಮ್ಮಲ್ಲಿ 12 ತಾಸು 15 ತಾಸಿಗೆ ಕರಗುತ್ತೆ ಅಂತ ಹೇಳ್ತಾರೆ. ಅದೇ ಸಿರಿಧಾನ್ಯಗಳಾದರೆ 4 ತಾಸು 5 ತಾಸಿಗೆ ಕರಗುತ್ತೆ ಅಂತ. ತರಕಾರಿ ಇದೆಲ್ಲ 3 ತಾಸಿಗೆ ಕರಗೋಗಿರುತ್ತೆ ಹಾಗೆ ಅಂತ. ಈಗ ಈ ಕ್ಷೇತ್ರದಲ್ಲಿ ಯಾವ ರೀತಿಯ ಒಂದು ಸಂಶೋಧನೆ ನಡೀತಾ ಇದೆ ಅಂದರೆ ತರಕಾರಿ ಮತ್ತು ಈ ಸೊಪ್ಪು ತರಕಾರಿಗಳು ಇವುಗಳನ್ನು ಸಂಸ್ಕರಣೆ ಮಾಡುವಂಥದ್ದು, ಪೌಡರ್ ಮಾಡುವಂಥದ್ದು, ಬೇರೆ ಬೇರೆ ಉತ್ಪನ್ನಗಳನ್ನು ಮಾಡುವಂಥದ್ದು, ಈ ಕ್ಷೇತ್ರದಲ್ಲಿ ಯಾವ ರೀತಿಯ ಸಂಶೋಧನೆ ನಡೀತಾ ಇದೆ? ಇದರಲ್ಲಿ ಬಹಳಷ್ಟು ಸಂಶೋಧನೆಗಳು ನಡೀತಾ ಇದೆ, ಬಹಳಷ್ಟು ಕಂಪ್ನಿಗಳು ಬಂದಿದೆ. ತರಕಾರಿಯನ್ನು ಕಟ್ ಮಾಡಿ ಮಾರುವಂಥ ಕಂಪ್ನಿಗಳು ಸಹಿತ ಬಂದಿದೆ. ಅಂದರೆ ಹಸಿ ತರಕಾರಿಗಳನ್ನೇ ಕಟ್ ಮಾಡಿ ಪ್ಯಾಕಿಂಗ್ ಮಾಡಿ ಮಾಡುವಂಥದ್ದು ಅದು ಪ್ರಾಥಮಿಕ ಸಂಸ್ಕರಣೆ. ನನಗೆ ಗೊತ್ತಿದ್ದವರೇ ಒಬ್ಬರಿದ್ದಾರೆ, ಅವರು ಬಾಳೆದಿಂಡನ್ನು ಸಿಂಗಾಪುರಕ್ಕೆಲ್ಲ ಕಳಿಸ್ತಿದ್ರು ಒಳಗಡೆ ಕಟ್ ಮಾಡಿ. ಅಂದರೆ ಇದರಲ್ಲಿ ಅವಕಾಶಗಳು ಅತಿಯಾಗಿದೆ, ಮತ್ತು ಇದು ಸಣ್ಣ ರೈತರಿಗೆ ಅತಿಯಾದ ಹೆಲ್ಪು. ಅಂದರೆ ಈಗ ದೊಡ್ಡ ಯಾವುದೋ ಒಂದು 100 ಎಕರೆ ಇದ್ದವನು ಅಥವಾ ಯಾವುದೋ ಒಂದು 10 ಎಕರೆ ಇದ್ದವನು ತರಕಾರಿನ ಬೆಳೆಯೋಕ್ಕೆ ಹಿಂದೇಟ್ ಹಾಕ್ತಾನೆ, ಅದೇ 10 ಗುಂಟೆ ಇದ್ದವನು ತರಕಾರಿನ ಬೆಳೀತಾನೆ, ಅವನಿಗೊಂದು ಸರಿಯಾದ ಮಾರುಕಟ್ಟೆ, ಅವನು ಜೀವನ ಹೇಳುವಂಥ ಸುಧಾರಣೆಗೆ ಇದು ಬಹಳ ಅವಶ್ಯಕತೆ. ಈ ರೀತಿ ಅವನಿಗೊಂದು ಮಾರ್ಕೆಟ್ ಇದೆ ಅಥವಾ ಒಂದು ಮುಂದಿದೆ ಅಂತಂದರೆ ಒಂದು. ಇನ್ನೊಂದು ಏನು ಅಂದರೆ ಈಗ ಟೊಮೆಟೊ ಹಣ್ಣಿಗೆ ಬೆಲೆ ಜಾಸ್ತಿ ಆದಾಗ ಟೊಮೆಟೊ ಹಣ್ಣು ಹಾರ ಹಾಕ್ಕೊಂಡು ನಮ್ಮಲ್ಲಿ ಹಾಸ್ಯವನ್ನು ಮಾಡ್ತಾರೆ ಬಂಗಾರದ ರೇಟು ಅಂತೇಳಿ. ಟೊಮೆಟೊ ಹಣ್ಣು ಅವನು ರಸ್ತೆಯಲ್ಲೂ ಚೆಲ್ತಾನೆ. ಇದು ಎರಡೂ ಒಂದು ಗ್ರಾಹಕನಿಗೆ ಹೊರೆ, ಒಮ್ಮೆ ರೈತನಿಗೆ ಹೊರೆ. ಇದೆರಡರ ಮಧ್ಯೆ ಆದರೂ ಒಂದು ಪರಿಹಾರವನ್ನು ಕಂಡು ಹಿಡ್ಕೊಳ್ಬೇಕು ಅಂದರೆ ಈ ರೀತಿ ಉತ್ಪನ್ನಗಳು ಬರಬೇಕು, ಸಂಸ್ಕರಣೆಗಳು ಓಡಬೇಕು. ಈಗ ನಾವು ತರಕಾರಿಯನ್ನು ಪೌಡರ್ ಮಾಡ್ತೇವಲ್ಲ, ಇದು 1.5 ವರ್ಷದಿಂದ 2 ವರ್ಷ ತನಕ ಇಡ್ಬೋದು, 1 ವರ್ಷ ತನಕ. ಇದೇ ತರಕಾರಿಯನ್ನು ನೀವು 5 ದಿನ ಇಡ್ಬೋದು, ವ್ಯತ್ಯಾಸಗಳು ಇಷ್ಟಿದೆ. ಇನ್ನೊಂದು, ಈಗ ನಾವು 3 mmಲ್ಲಿ ಕಟ್ ಮಾಡ್ತೇವೆ ಬಿಟ್ರೋಟನ್ನು, ನಾವು ಆಲ್ಮೋಸ್ಟ್ 2.9 mmಗೆ ನೀರು ಹಾಕ್ದಾಗ ವಾಪಸ್ ತರ್ತೇವೆ, ರೌಂಡ್ ಶೇಪಲ್ಲಿ ಕಟ್ ಮಾಡಿದಾಗ ಅದನ್ನು ಅಷ್ಟು ವಾಪಸ್ ತರ್ತೇವೆ. ಅಂದರೆ ಅದರೊಳಗೆ ಏನೇನು ಗುಣ ಇದೆ ಅಷ್ಟುದೂ ಬಂದು ಮೊದಲನೇ ಹಾಗೆ ಬಂದಿರುತ್ತೆ ಅಂತ. ಇದು ರೈತರಿಗೆ ಅವನು ಅತಿಯಾಗಿ ಬೆಳೆ ಬೆಳೆದಾಗ ಮಾರ್ಕೆಟಲ್ಲಿ ಇಲ್ಲ ಅಂದಾಗ ಅವನಿಗೆ ಸಂಸ್ಕರಣೆ ಮಾಡುವಂಥದ್ದು ಹತ್ತಿರದಲ್ಲಿದ್ದರೆ ಅಥವಾ ಸಂಸ್ಕರಣೆ ಮಾಡುವಂಥ ಕಂಪ್ನಿಗಳಿದ್ದರೆ ಅವನಿಗೆ ಅದನ್ನು ಸ್ಟಾಕ್ ಮಾಡ್ಬೋದು ಅಂತ, ಹೋಲ್ಡ್ ಮಾಡ್ಬೋದು ಅಂತ. ಹಾಳಾಗೋದನ್ನು ಒಂದು ಯಾವುದೇ ಒಂದು ರೈತ ಹಾಳು ಮಾಡ್ಕೊಂಡ ಅಂದರೆ ಅದು ರೈತನಿಗೆ ಒಂದೇ ನಷ್ಟ ಅಲ್ಲ, ನಮ್ಮ ದೇಶಕ್ಕೆ ನಷ್ಟ ಅಂತ ನಾನು ಹೇಳೋದು. ಆಮೇಲೆ ಈಗ ಬೇರೆ ಬೇರೆ ತರಕಾರಿಯನ್ನು ಬಳಕೆ ಮಾಡಿಕೊಂಡು ಯಾವ್ಯಾವ ಉತ್ಪನ್ನಗಳನ್ನು ತಯಾರು ಮಾಡಬಹುದು ನೀವು ಮಾಡ್ತಾ ಇದ್ರಿ? ನಾವು ಒಟ್ಟು 6 ಉತ್ಪನ್ನಗಳನ್ನು ಮಾಡ್ತಾ ಇದ್ದೇವೆ ಸದ್ಯದಲ್ಲಿ. ನಾವು ಡಯಾಬಿಟಾ ಅಂತ ಒಂದು ಮಾಡ್ತೇವೆ, ಡಯಾಬಿಟಿಸ್ ಕೇರ್ ಪೌಡ್ರು ಅಂತ. ಇದಕ್ಕೆ ನಮ್ಮಲ್ಲಿ ಕರ್ನಾಟಕ ಬಿಟ್ಟು ಮಹಾರಾಷ್ಟ್ರ, ಪುಣೆ, ಗುಜರಾತ್ ಇಲ್ಲೂ ಸಹಿತ ಕಸ್ಟಮರ್ಗಳಿದ್ದಾರೆ. ಹೇಗಿದೆ ಅಂದರೆ ಫೋನ್ ಮಾಡಿ ನಮ್ಮ ಹತ್ರ 5 ಬಾಟ್ಲು 10 ಬಾಟ್ಲು ನೇರವಾಗಿ ಖರೀದಿ ಮಾಡ್ಕೊಂಡು ಇಟ್ಕೊಳ್ಳೋರು ಇದ್ದಾರೆ. ಕಚ್ಚಾ ವಸ್ತು ಏನು? ಕಚ್ಚಾ ವಸ್ತು ಇದರೊಳಗೆ ನಾವು ಬಾಳೆಕಾಯಿ ಬಾಕವನ್ನು ಹಾಕ್ತೇವೆ, ಹಾಗಲಕಾಯಿ, ಸ್ವಿಂಗ್ ಆನಿಯನ್ನು ಅಂದರೆ ಈರುಳ್ಳಿ ಸೊಪ್ಪುಗಳು ಅಂಥದ್ದು, ಪಾಲಕ್ಕು, ಮೆಂತೆ ಸೊಪ್ಪು, ಹಾಗೆ ಕಾಳುಮೆಣಸು, ನಂತರ ಬೀನ್ಸ್, ಗ್ರೀನ್ ಬೀನ್ಸನ್ನು ಹಾಕ್ತೇವೆ. ನಾವು ಇಷ್ಟು ಕಚ್ಚಾ ವಸ್ತುಗಳನ್ನು ಇದ್ರ ಹಾಕ್ತೇವೆ. ಕೆಂಪರವೆ 8 ಕಚ್ಚಾ ವಸ್ತುಗಳನ್ನು ಇದರೊಳಗೆ ಹಾಕಿ ಮಿಶ್ರಣವನ್ನು ಮಾಡ್ತೇವೆ ನಾವು. ಇದರ ಬಳಕೆ ಹೇಗೆ? ಇದು ಖಾಲಿ ಹೋಟೆಲ್ ಬೆಳಗ್ಗೆ ಬಿಸಿ ನೀರಲ್ಲಿ ಕುಡಿಯುವಂಥದ್ದು. ಇದು ಏನು ಈಗ ಸಂಶೋಧನೆ ಆಗಿದೆ, ಈ ಹಾಗಲಕಾಯಿ ಅಥವಾ ಈ ನಾವು ಏನು ಹಾಕ್ತಾ ಇದ್ದೇವೆ ತರಕಾರಿಗಳು, ಇದ್ರ ಮೇಲೆ ಸಂಶೋಧನೆಯನ್ನು ಇಲಿಗಳ ಮೇಲೆ ಮತ್ತು ಮನುಷ್ಯರ ಮೇಲೆಲ್ಲ ಕೆಲವೊಂದು ದೇಶಗಳಲ್ಲೆಲ್ಲ ಮಾಡಿದ್ದಾರೆ. ಆಹಾರಕ್ಕಿಂತ ಮುಂಚೆ ತಗೊಂಡಾಗ ಅವನಿಗೆ ರಕ್ತದಲ್ಲಿ ಗ್ಲುಕೋಸ್ ಪ್ರಮಾಣ ಕೆಲವೊಂದೆಲ್ಲ ಪರಿಣಾಮ ಆಗಿರೋದು ಈ ಸಂಶೋಧನೆಯಿಂದ ಪ್ರೂವ್ ಆಗಿದೆ, ಹಾಗೂ ಆಹಾರ ಆದಮೇಲೂ ತಗೊಂಡಾಗ ಪ್ರೂವ್ ಆಗಿದೆ. ಅಂದರೆ ಒಬ್ಬೊಬ್ಬರಿಗೆ ಕೊಟ್ಟು ಅದನ್ನ ಅವ್ರ ರಕ್ತದ ಇದು ಎಲ್ಲ ಹೇಗಾಗುತ್ತೆ ಅಂತ ಹೇಳಿ ಸಂಶೋಧನೆ ಮಾಡಿರೋದು. ಇದು ನಾವು ಮಾಡಿರೋದಲ್ಲ, ಇದು ಗೌರ್ಮೆಂಟ್ ಒಂದು ಇದ್ರ ಸಂಶೋಧನೆ ಆಗಿರೋದು. ಅದು ಗೌರ್ಮೆಂಟ್ ವೆಬ್ಸೈಟ್ಗಳಲ್ಲೇ ಸಿಗುತ್ತೆ ನಿಮಗೆ, ಅಮೇರಿಕಾ ಆಗಿರ್ಬೋದು ಅಥವಾ ಲಂಡನ್ ಆಗಿರ್ಬೋದು, ಜಪಾನಲ್ಲಿ ಆಗಿರ್ಬೋದು, ಇಂಡಿಯಾದಲ್ಲಾಗಿರ್ಬೋದು, ಅದಷ್ಟು ಆ ವೆಬ್ಸೈಟ್ನ ಅಂಡರಲ್ಲೇ ಬರುತ್ತೆ. ಈಗ ಕೇಳುಗರಲ್ಲಿ ಒಂದು ಜಿಜ್ಞಾಸೆ ಇರಬಹುದು, ಸಾಮಾನ್ಯವಾಗಿ ತರಕಾರಿಯಾಗಿ ಇದನ್ನು ಬಳಕೆ ಮಾಡಬೇಕು ಅಥವಾ ಔಷಧಿಯಾಗಿ ಬಳಕೆ ಮಾಡಬೇಕು ಅಂತ, ಈ ಪೌಡರನ್ನು ಹೇಗೆ ಬಳಕೆ ಮಾಡೋದು? ಇದು ಆಹಾರ, ಆಹಾರವೇ ನಿಮ್ಗೆ ಔಷಧಿ ಆದಾಗ ನಿಮ್ಗೆ ಒಳ್ಳೇದಲ್ವ ಅಂತ ಈ ಕೇಳುಗರಿಗೆ ನಾನು ಹೇಳ್ತಾ ಇರೋದು. ನಿಮ್ಮ ಆಹಾರ ನಿಮ್ಗೆ ಗೊತ್ತಿಲ್ಲದ ಕೆಲವೊಂದು ಔಷಧಿ ಗುಣಗಳನ್ನಿದೆ, ಇದನ್ನು ನಾವು ಸೇರಿಸ್ಕೊಟ್ಟಿದಾಗ ನಿಮ್ಗೆ ಅದು ಔಷಧಿ ಗುಣವಾಗಿ ನೀವು ಬಂತು ಅಂದರೆ ನಿಮ್ಮ ದೇಹಕ್ಕೆ, ನಿಮ್ಗೆ ಅದರಂಥ ಪ್ಲಸ್ ಪಾಯಿಂಟ್ ಯಾರದೂ ಇರೋದಿಲ್ಲ ಅಂತ. ಯಾಕೆಂದರೆ ಇದರೊಳಗೆ ಅಡ್ಡ ಪರಿಣಾಮಗಳು ಬಹಳ ಕಮ್ಮಿ ಇರುತ್ತೆ. ಯಾಕೆಂದರೆ ನೀವು ಚಿಕ್ಕವರಿದ್ದಾಗಿಂದ ತಿಂತಾ ಇರ್ತೀರಿ ತರಕಾರಿ ಸೊಪ್ಪುಗಳನ್ನು, ಅತಿಯಾಗಿ ಇದನ್ನು ಸೇವನೆ ಮಾಡಿದ್ರೆ ನಿಮ್ಗೆ ವಾಮಿಟ್ ಆಗ್ಬೋದು ಅಥವಾ ಡಯೇರಿಯಾ, ಈ ರೀತಿ ಅಲರ್ಜಿ ಕೆಲವೊಂದು ಅಲರ್ಜಿಗಳು ಬರ್ಬೋದು, ಬಿಟ್ಟರೆ ಇನ್ಯಾವುದೇ ರೀತಿಯಾದ ಅಡ್ಡ ಪರಿಣಾಮಗಳು ಸಹಿತ ಇದರೊಳಗೆ ಬರೋದಿಲ್ಲ. ಇದು ಒಂದು ಪ್ಲಸ್ ಪಾಯಿಂಟ್. ನಾವು ಹಾಗೆ ಹೇಳಿ ಇದರೊಳಗೆ ಫೈಬರ್ ಪ್ಲಸ್ ಅಂತ ಮಾಡ್ತೇವೆ, ಇದು ಚಿಕ್ಕ ಮಕ್ಕಳಿಗೆ ಸಹಿತ ಕೊಡ್ತಾ ಇದ್ದಾರೆ, ನಮ್ಮ ತೆಗೆದುಕೊಂಡು ಹೋಗಿ ಡಾಕ್ಟರ್ಗಳು ಸಹಿತ ಬರೆದು ಕೊಡ್ತಾ ಇದ್ದಾರೆ. ಇದು ಈ ಡೈಜೆಷನ್ ಪ್ರಾಬ್ಲಮ್ಮು, ಹೊಟ್ಟೆನೋವು, ಈ ಸರಿಯಾಗಿ ಅವರಿಗೆ ಮಲಗಳಾಗದೇ ಇದ್ದಾಗ ಅಥವಾ ಲೈನಲ್ಲಿ ಆಹಾರಗಳು ಉಳಿಯುತ್ತೆ ಕೆಲವೊಬ್ಬರಿಗೆ, ಅದು ಪೂರ್ಣ ಹೋಗೋದಿಲ್ಲ ಸ್ವಲ್ಪ, ಅಂಥವರಿಗೆ ಈ ನಾವು ಏನು ಮಾಡ್ತಾ ಇದ್ದೇವೆ ಇದರ ತರಕಾರಿಯಲ್ಲೇ ನಾವು ಫೈಬರ್ ಪ್ಲಸ್ ಅಂತ ಮಾಡಿದ್ದೇವೆ. ಅದು ಫೈಬರ್ನ ಅಂಶಗಳನ್ನು ಸ್ವಲ್ಪ ಜಾಸ್ತಿ ಇರುತ್ತೆ, ಯಾವ ತರಕಾರಿಯಲ್ಲಿ ಫೈಬರ್ನ ಅಂಶ ಇದೆಲ್ಲ ಜಾಸ್ತಿ ಇದೆಯೋ ಅದು. ಇದು ಯಾವುದೇ ಅಡ್ಡ ಪರಿಣಾಮ ಇಲ್ಲದೆ ಅವರಿಗೆ ಆರೋಗ್ಯಕ್ಕೂ ಹೆಲ್ಪ್ ಆಗ್ತಾ ಇದೆ. ಈಗೇನಾಗುತ್ತೆ, ಔಷಧಿಯನ್ನು ಒಂದು ಹಂತಕ್ಕೆ ಒಂದು ತಿಂಗಳು ತೊತ್ತೀರ ನೀವು ಅಥವಾ 15 ದಿನ ತೊತ್ತೀರ ಅಥವಾ ಏನೋ ಒಂದು ಕೋರ್ಸ್ ಅಂತ ಇರುತ್ತೆ, ಆ ಕೋರ್ಸ್ ಆದ್ಮೇಲೆ ಮತ್ತೆ ಬರಬಾರ್ದು ಅಂದರೆ ಈ ರೀತಿ ಆಹಾರ ಉತ್ಪನ್ನಗಳಿಗೆ ಹೋಗೋದು ಒಂದು ಬುದ್ಧಿವಂತರ ಲಕ್ಷಣ ಅಂತ. ಆಮೇಲೆ ಸೌಂದರ್ಯವರ್ಧಕವಾಗಿ ತರಕಾರಿಯ ಪೌಡರ್ನ ಬಳಕೆ ಹೇಗಾಗ್ತಾ ಇದೆ? ಈಗ ಬಿಟ್ರೋಟನ್ನು ಮುಖ ಹಚ್ಚುಗಳನ್ನು ನೀವು ನೋಡಿರ್ತೀರಿ ಯೂಟ್ಯೂಬ್ಗಳಲ್ಲಿ ಇದೆ, ಸುಮಾರಷ್ಟಲ್ಲಿ ಇದೆ. ನೀವು ಜ್ಯೂಸ್ ಮಾಡಿ ಹಚ್ಕೋತಾರೆ, ಕಣ್ಣು ಹಚ್ಕೊಳ್ತಾರೆ. ಹಾಗಿದೆ, ಆ್ಯಕ್ಚುಲಿ ಬಿಟ್ರೋಟಲ್ಲಿ ಪಿಗ್ಮೆಂಟೇಷನ್ ಮಾಡ್ಬೋದು, ಕೆಲವೊಂದು ಕೂದಲನ್ನು ತೆಗಿಬೋದು, ಕಲೆಗಳನ್ನು ತೆಗಿಬೋದು, ನಂತರ ಡೆಡ್ ಸ್ಕಿನ್ ಅನ್ನು ತೆಗೆಯುತ್ತೆ ಈ ರೀತಿ ತರಕಾರಿಗಳು, ಕೆಲವೊಂದು ತರಕಾರಿಗಳು. ಬಾಳೆಕಾಯಿ ಇದು ಬ್ಲೀಚಿಂಗ್ ಮಾಡುತ್ತೆ ಒಂದು ಸ್ವಲ್ಪ ಬಿಳಿಯಾಗಿ ಕಾಣಲಿಕ್ಕೆ ಅಥವಾ ಇದಕ್ಕೆ. ಹಾಗೆ ಪಾಲಕ್ಕು ಹೊಸ ಚರ್ಮ ಹುಟ್ಟಲಿಕ್ಕೆ ಸಹಾಯ ಮಾಡುತ್ತೆ, ಮತ್ತು ಸನ್ ಬರ್ನು ಈ ರೀತಿ ಬರ್ನುಗಳನ್ನೆಲ್ಲ ತೆಗೆಯುತ್ತೆ, ಕಲೆಗಳನ್ನೆಲ್ಲ ತೆಗೆಯುತ್ತೆ. ಈ ಮೊಡವೆಗಳಿಂದನೂ ಕಲೆ ಆಗಿರುತ್ತೆ, ಹೋಗ್ತಾ ಇರೋಲ್ಲ. ನೀವು ಕೆಮಿಕಲನ್ನು ಎಷ್ಟು ದಿನ ಅಂತ ಮುಖಕ್ಕೆ ಹಚ್ಬೋದು, ಅಡ್ಡ ಪರಿಣಾಮ ಇದ್ದೇ ಇರುತ್ತೆ. ಒಂದು ಕಡೆ ಸರಿಯಾಗಿರುತ್ತೆ, ಇನ್ನೊಂದು ಕಡೆ ಇರುತ್ತೆ ಅಂತ. ಇದು ಚಾಣಕ್ಯ ಕಥೆಯಲ್ಲಿ ಒಂದು ನೀತಿ ಬರುತ್ತೆ, ಅವರು ಒಂದು ರಾಜನಿಗೆ ಒಂದು ತೋರಿಸ್ತಾನೆ, ಒಂದು ಕಡೆ ನಿಂತಾಗ ಮತ್ತೊಂದು ಕಡೆ ಹೇಳೋದನ್ನು, ಅದೇ ರೀತಿ ಆಗೋಗಿರುತ್ತೆ ಅಂತ. ಇದು ಇದು ಸಹಿತ ನಮಗೆ ಒಳ್ಳೆ, ನಾವು ಇದನ್ನು ತಯಾರು ಮಾಡಿದಾಗ ನಮ್ಗೆ ಹೋಗುತ್ತೋ ಇಲ್ಲ ಅಂತಲೇ ಗೊತ್ತಿಲ್ಲಾಗಿತ್ತು. ಇವತ್ತು ಹೇಗಿದೆ ಅಂದರೆ, ನಾವು ಕೆಲವೊಂದ್ಸುತ್ತು ಅದಕ್ಕೆ ಈಗ ಆನ್ಲೈನಲ್ಲಿ ಮತ್ತು ಬೇರೆ ಕಡೆ ಮಾರುಕಟ್ಟೆಗಳಿಂದ ಬರುತ್ತೆ ಅಂತಲೇ ತೆಗೆದಿಟ್ಟುಕೊಳ್ಳೋ ಪರಿಸ್ಥಿತಿ ಇದೆ. ನಾವು ಇದನ್ನು ಸಂಘಗಳಿಗೆ, ಧರ್ಮಸ್ಥಳದ ಸಿರಿ ಮಾರುಕಟ್ಟೆ ಇಂಥದಕ್ಕೆಲ್ಲ ಕೊಡ್ತಾ ಇದ್ದೇವೆ. ಅಲ್ಲಿ ಈಗ ನಮ್ಮ ನೇರವಾಗಿ ಅಂತೂ ಕಸ್ಟಮರ್ ಅಲ್ಲ ಅವರು, ಅವ್ರ ಮೂಲಕ ಹೋಗುವಂಥ ಕಸ್ಟಮರು, ನಾನಂತೂ ಅಲ್ಲಿ ಇರೋದಿಲ್ಲ. ಅಲ್ಲಿ ಪ್ರತಿ ತಿಂಗಳು ಬೇಕಾದಷ್ಟಿನ ಬಂದು ಕೇಳ್ತಾ ಹೋಗ್ತಾ ಇದ್ದಾರೆ ಮುಖ ಕಚ್ಚುವಂಥದ್ದು ಸೌಂದರ್ಯವರ್ಧಕಗಳನ್ನು. ಹಾಗೆ ನಾವು ಈ ಕೇಶವರ್ಧನೆಗೆ ಹೇರ್ ಜೆಲ್ ಪೌಡರ್ ಅಂತಲೂ ಮಾಡಿದ್ದೇವೆ. ಇದು ಪಶ್ಚಿಮ ಘಟ್ಟಗಳಲ್ಲಿ ಅರ್ಜುನ್ ಸೊಪ್ಪು ಅಂತ ಒಂದು ಆಗುತ್ತೆ, ಹೊಳೆ ಮತ್ತಿ ಅಂತ ಈ ಪಶ್ಚಿಮ ಘಟ್ಟಗಳಲ್ಲಿ ಹೇಳುವಂಥದ್ದು. ಇದನ್ನು ಮೊದಲಿನ ತಲತಲಾಂತರದಲ್ಲಿ ರಾಜಾರಾಣಿಗಳ ಕಾಲದಿಂದನೂ ತಲೆಗೆ ಹಚ್ಚಿದ್ರು ಅಂತ ಒಂದು ಪ್ರತೀತಿ ಇದೆ. ಅಂದರೆ ಅದು ಲೋಳೆ ಮಾಡಿ ಹಚ್ಚಿಕೊಂಡು ತಂಪಾಗ್ತಿತ್ತು ದೇಹಕ್ಕೂ, ಆನಂತರ ಕೂದಲೆಲ್ಲ ನೈಸಾಗಿ. ಇದು ನಾವು ಅದು ಮತ್ತು ಈ ಅಗಸೆ ಬೀಜ ಹಾಗೆ ಈ ಮೆಂತೆ ಸೊಪ್ಪು ಇದುಗಳನ್ನು ಯೂಸ್ ಮಾಡಿ ಒಂದು ಪ್ರಾಡಕ್ಟನ್ನು ಮಾಡಿದ್ವಿ. ಇದು ಈಗ ಕೆಲವೊಬ್ಬರು ಆಫ್ಟರ್ ಪ್ರೆಗ್ನೆನ್ಸಿ ಅಲ್ಲ, ಕೂದಲು ಉದುರೋದು, ಅವರಲ್ಲಿ ಆಗುವಂಥ ದೇಹದ ಅಡ್ಡ ಪರಿಣಾಮಗಳಿಂದ ಕೂದಲು ಉದುರೋದು, ನಂತರ ಡ್ಯಾಂಡ್ರಫ್ಗಳು ಚಿಕ್ಕ ಮಕ್ಕಳುಗಳಲ್ಲಿ ಸಹಿತ, ನಂತರ ಈಗ ಹೊಸ ಹೊಸ ರೋಗಗಳು, ಈಗ ಚಿಕ್ಕ ಮಕ್ಕಳಿಗೆ ಕೂದಲು ಬರ್ತಾ ಇಲ್ಲ ಅಂಥ ಪ್ರಾಬ್ಲಮ್, ಮತ್ತು ಕೂದಲು ಉದುರೋದು, ಈ ರೀತಿ ಪ್ರಾಬ್ಲಮ್ಗಳಿಗೆ ನಮ್ಮದು ಪ್ರಾಡಕ್ಟು ಕೆಮಿಕಲ್ ಇಲ್ಲದೆ ಇರೋದಕ್ಕೆ ತಲೆಗೆ ಹಾಕೋದ್ರಿಂದ ಏನೂ ತೊಂದರೆ ಆಗದೆ ಅವರಿಗೆ ಪರಿಣಾಮವನ್ನು ಚೆನ್ನಾಗಿ ಕೊಟ್ಟಿದ್ದೇವೆ. ಇದು ನಮ್ಮ ಒಂದು ಪ್ಲಸ್ ಪಾಯಿಂಟ್ ಆಯಿತು. ಹಾಗೆ ನಾವು ಇನ್ನೊಂದು ಮಾಡಿದ್ವಿ, ಬಿಟ್ರೋಟು ಮತ್ತು ಕುಂಬಳಕಾಯಿ ಈ ವಸ್ತುಗಳನ್ನು, ಮೂರ್ನಾಲ್ಕು ವಸ್ತುಗಳನ್ನು ಸೇರಿಸಿ, ಸ್ಪ್ರಿಂಗ್ ಆನಿಯನ್ನು ಇದನ್ನೆಲ್ಲ ಸೇರಿ, ಈ ರಕ್ತ ಕಾಯಿಲೆಯಿಂದ ಅಂದರೆ ಬಿ ಪಿ ಅಂತ ಹೇಳ್ತೇವಲ್ಲ ಬ್ಲಡ್ ಪ್ರೆಷರು ಅಂಥವರಿಗೆ. ಈ ಕೆಲವೊಂದು ತರಕಾರಿಗಳು ಹೇಗಿರುತ್ತೆ ಅಂದರೆ, ಸೊಪ್ಪುಗಳು ನಿಮ್ಮ ತಲೆಯನ್ನು ಸಹಿತ ಕೂಲ್ ಇಡುತ್ತೆ, ನಿಮ್ಮ ಯೋಚನೆಗಳನ್ನು ಸಹಿತ ಕೂಲ್ ಮಾಡುತ್ತೆ. ಇಂಥ ತರಕಾರಿ ಸೊಪ್ಪುಗಳು ಅದರಲ್ಲಿರೋ ಆಮ್ಲಗಳು ಮಾಡುತ್ತೆ, ತರಕಾರಿ ಅಂದಲ್ಲ ಆ ಆಮ್ಲಗಳು, ಅದನ್ನು ನಾವು ಎಲ್ಲೆಲ್ಲಿ ಸಂಶೋಧನೆ ಆಗಿದೆ, ಇದು ಒಂದು ಪರಿಣಾಮ ಆಗಿದೆ ಅಂತ ನೋಡಿ ಮಾಡಿ ಅದನ್ನು ಒಂದು 6 ತಿಂಗಳ ಬೇರೆ ನಮ್ಮ ಪರಿಚಯದಲ್ಲಿ ಅಥವಾ ನಮ್ಮ ಪರಿಚಯದಂಥ ಈಗ ಮುನಿಯಾಲ ಆಯುರ್ವೇದಿಕ್ ಹಾಸ್ಪಿಟ್ಲ್ ಅಂತೆಲ್ಲ ಇದೆ, ಅಲ್ಲಿ ಕೆಲವೊಂದು ಡಾಕ್ಟರ್ಸು ಇವರಿಗೆಲ್ಲ ಕೊಟ್ಟು ಅವರು ನೋಡಿ ಇದು ಪರಿಣಾಮ ಆಗ್ತಾ ಇದೆ, ಕೆಲವೊಬ್ಬರಿಗೆ ಆಗಿದೆ ಅಂತ ಹೇಳಿ ಈ ರೀತಿ ಇದೆಲ್ಲ ಮಾಡಿ ನಾವು ನೆಕ್ಸ್ಟ್ ಸ್ಟೆಪ್ಪಿಗೆ ಮಾರುಕಟ್ಟೆಗೆ ಬಿಟ್ಟಿರುವಂಥದ್ದು. ಇದಕ್ಕೆ ಕಚ್ಚಾ ವಸ್ತುವನ್ನು ಖರೀದಿ ಮಾಡುವ ಸಂದರ್ಭದಲ್ಲಿ ನಿರ್ದಿಷ್ಟವಾಗಿ ರೈತರನ್ನು ನೀವು ಗುರುತಿಸಿ ಅವರನ್ನ ಬೆಳೆಯುವುದಕ್ಕೆ ಪ್ರೋತ್ಸಾಹಿಸಿ ಇದನ್ನು ಖರೀದಿ ಮಾಡ್ತೀರಿ ಅಂತ ಹೇಳಿದ್ರಿ, ಈ ಬಗ್ಗೆ ಸ್ವಲ್ಪ ವಿವರವಾಗಿ. ಹಾಂ, ಈಗ ರೈತರ ಏನಾಗುತ್ತೆ, ರೈತರಿಗೆ ತಾವು ತರಕಾರಿ ಬೆಳೀತಾನೆ, ಮಾರುಕಟ್ಟೆಗೆ ಹೋಗ್ತಾನೆ, ಮಾರ್ತೇನೆ. ಇಲ್ಲಿ ಮೂರು ವಿಧಾನ ಪ್ರಾಬ್ಲಮ್ ಇದೆ. ನಮ್ಮ ವಿಷಯದಲ್ಲಿ ಹೇಳೋದಿದ್ರೆ ಈಗ ರೈತನಿಗೆ ಅವನು ಬೆಳೆದಿದ್ದ ಬೆಳೆಯನ್ನು ತಗೊಂಡೋಗಿ ಮಾರುಕಟ್ಟೆಗೆ ಹಾಕ್ತಾನೆ. ಮಾರುಕಟ್ಟೆಯಲ್ಲಿ ಇನ್ನ ಅಲ್ಲಿರುವಂಥ ಏಜೆಂಟ್ಗಳು ಅಥವಾ ಏನೇ ಒಬ್ಬರು ಆ ವಸ್ತುವನ್ನು ತೆಗೆದುಕೊಂಡು ಎಂಡ್ ಕಸ್ಟಮರಿಗೆ ಕೊಡ್ತಾರೆ. ಅವ್ರು ಯಾರಿಗೆ ಕೊಡ್ತಾರೋ, ಇವನು ಯಾರಿಗೆ ಕೊಡ್ತಾನೋ, ಅವ್ರು ಯಾರಿಗೆ ಕೊಡ್ತಾರೋ ಗೊತ್ತಾಗೋದಿಲ್ಲ. ಹಾಂ, ರೈತನಿಗೆ ಒಂದೇ ತರಕಾರಿ, ಈಗ ಟೊಮೆಟೊ ಹಣ್ಣಿನ ಸಮಸ್ಯೆ ಎಲ್ಲರಿಗೂ ಗೊತ್ತಿರೋದಕ್ಕೆ ಅದೇ ವಿಷಯ ಇಟ್ಕೊಳ್ಳೋಣ. ನಾವು ಟೊಮೆಟೊ ಹಣ್ಣನ್ನು ಅತಿಯಾಗಿ ಎಲ್ಲರೂ ಬೆಳೆದಾಗ ಅವನಿಗೆ ಟೊಮೆಟೊ ಹಣ್ಣು ಕೆಜಿಗೆ 2 ರೂಪಾಯಿ 3 ರೂಪಾಯಿಗೂ ಸಿಗುತ್ತೆ ರೈತನಿಗೆ. ನಮಗೆ ಮಾರ್ಕೆಟಲ್ಲಿ 5 ರೂಪಾಯಿ ಸಿಗ್ತಾ ಇದೆ ಅಂದರೆ ಟೊಮೆಟೊ ಹಣ್ಣು ರೈತನಿಗೆ 1 ರೂಪಾಯಿ 2 ರೂಪಾಯಿ ಸಿಗುತ್ತೆ ಅಂತ ಅರ್ಥ. ಇದು ಒಂದು ರೈತ ಅವನು ಬೆಳೆದಿದ್ದು ದುಡ್ಡು ಸಹಿತ ಒಟ್ಟಲ್ಲ. ಅವ್ನು 100 ಕೆಜಿ ಮಾತ್ರ 200 ರೂಪಾಯಿ ಬಂದರೆ ಏನಾಗಬಹುದು ಅವನ ಪರಿಸ್ಥಿತಿ ಅಂತ. ಈ ಇದರ ಮೇಲೆ ಹೇಳೋದೇನು ಅಂದರೆ, ನಾವು ರೈತರಿಗೆ ನಾವು ನೇರವಾಗಿ ರೈತರ ಹತ್ರ ಹೋಗಿ ಕೂತ್ಕೋತೇವೆ ತರಕಾರಿ ಬೀಳುವಂಥ ರೈತರ ಹತ್ರ. ಅವ್ರಿಗೆ ನಾವು ಕೆಲವೊಬ್ರಿಗೆ ಕನ್ವಿನ್ಸ್ ಮಾಡ್ತೇವೆ, ನೋಡಿ ಹೀಗಿದೆ ಅಂತೇಳಿ. ಕೆಲವೊಬ್ರು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ, ಅವರು ಪೂರ್ಣ ಪ್ರಮಾಣದಲ್ಲಿ ನಮಗೊಂದೇ ಬೆಳೆ ಕೊಡ್ತಾ ಇಲ್ಲ, ಬಟ್ ನಮ್ಮ ಜೊತೆ ಅವ್ರು ಕೈ ಜೋಡಿಸಿದ್ದಾರೆ, ಅದು ನಾವು ಬೆಳೆದಂಗೆ ಅವರು ಬೆಳೀತಾರೆ ಅಂತ. ಇವತ್ತು ನಾನು ಅಷ್ಟು ದೊಡ್ಡ ಖರೀದಿದಾರ ಆಗಿಲ್ಲ, ನಾನು ಈಗ 100 ಕೆಜಿ 200 ಕೆಜಿ ತರ್ತಾ ಇರ್ತೇವೆ ಅಷ್ಟೇ. ಆದರೆ ನಾವು 500 ಕೆಜಿ ಹೋದಾಗ ಆ ರೈತನಿಗೆ 500 ಕೆಜಿ ಅಲ್ಲೇ ಬೆಳೆದಿರ್ತಾನೆ ಅವನು. ಅವನಿಗೆ ಅವನ ಮನೆ ಬಾಗಿಲಲ್ಲಿ ನಾವು ಹೋಗಿ ನಾವು ಎತ್ಕೊಬರ್ತಾ ಇದ್ದೇವೆ. ನಾವು ಅವನಿರುವ ಜಾಗಕ್ಕೆ ಹೋಗಿ ಅವನಿಗೆ ಹೇಳಿ ಆದಷ್ಟು ಕೆಮಿಕಲ್ ಹಾಕದೆ ಕೆಮಿಕಲ್ ಫ್ರೀ ಆಗಿ ಬೆಳೀಲಿಕ್ಕೆ ಹೇಳ್ತೇವೆ. ಮಣ್ಣಿಗೂ ಒಂದು, ಮಣ್ಣಿನ ಆರೋಗ್ಯಕ್ಕೂ ಒಳ್ಳೆಯದು, ನಾವು ತಿನ್ನೋ ಆರೋಗ್ಯಕ್ಕೂ ಒಳ್ಳೆಯದು, ಅವನಿಗೂ ಒಳ್ಳೆಯದು, ನಮಗೂ ಒಳ್ಳೆಯದು, ಇದರ ಯೂಸ್ ಮಾಡೋರಿಗೂ ಒಳ್ಳೆಯದು ಅಂತ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾವ ಯಾವ ಪ್ರದೇಶದಲ್ಲಿ ಈ ತರಕಾರಿ ಬೆಳೀತಾ ಇದ್ದಾರೆ? ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಏನಾಗಿದೆ ಅಂದರೆ, ಇಲ್ಲಿ ಒಂದೇ ಬೆಳೆಗೆ ಅತಿ ಪ್ರಾಮುಖ್ಯತೆ ಹೆಚ್ಚಾಗಿದೆ. ಅಡಿಕೆ ಕಾಳುಮೆಣಸು, ಅಡಿಕೆ ಕಾಳುಮೆಣಸು, ಇನ್ನು ಬಾಳೆಕಾಯಿ ಅಡಿಕೆ ತೋಟದ ಮಧ್ಯದಲ್ಲೇ ಆಗಿದೆ. ಚಿಕ್ಕ ರೈತರು ಇವತ್ತು ಇಲ್ಲಿ ಕಷ್ಟಪಡ್ತಾ ಇರೋದು ಅದೇ ಒಂದೇ ಕಾರಣಕ್ಕೆ, ಒಂದೇ ಬೆಳೆಯನ್ನು ನಂಬ್ಕೊಂಡಿರೋದಕ್ಕೆ. ದೊಡ್ಡ ರೈತರಿಗೆ ಅಷ್ಟೇನು ಸಮಸ್ಯೆಗಳು ಆಗೋದಿಲ್ಲ. ಚಿಕ್ಕ ರೈತರಿಗೆ ಅಡಿಕೆ ರೇಟ್ ಮೇಲೆ ಅವನ ಪ್ರತಿಯೊಂದು ವರ್ಷದ ವ್ಯವಹಾರದ ಆರ್ಥಿಕ ವ್ಯವಹಾರವೇ ಅವನು ಅದ್ರ ಮೇಲೆ ನಿಂತ್ಕೊಂಡಿರ್ತಾನೆ. ತರಕಾರಿಗಳಲ್ಲಿ ಆ ರೀತಿ ಸಮಸ್ಯೆಗಳಿರೋಲ್ಲ. ಮತ್ತೆ ತರಕಾರಿಗಳು 3 ತಿಂಗಳ ಬೆಳೆ, ಅವನು 3 ಬೆಳೆಯನ್ನು ಮಾಡಬೇಕು. ಆದರೆ ಇದು ಕೆಲಸ ಇದೆ, ಸ್ವಲ್ಪ ಕೆಲಸ ಇದೆ. ಇನ್ನು ಇಲ್ಲಿ ಕರಮಣಿ ಗೌಟ್ತಿಗಳೆಲ್ಲ ಬೆಳೀತಾ ಇದ್ದಾರೆ, ಈ ಕುಮಟಾ ಮತ್ತು ಗೋಕರ್ಣ ಇಲ್ಲಿ ಕಡೆ ಎಲ್ಲ ಅತಿ ಫೇಮಸ್ ತರಕಾರಿಗಳು ಇಲ್ಲಿದೆ. ಈರುಳ್ಳಿ, ಕೆಲವೊಂದು ಮೆಣಸು, ಕೆಲವೊಂದು ಅಕ್ಕಿ ಇದೆಲ್ಲ. ನಾವು ಇವ್ರ ಹತ್ರ ಕೆಂಪು ಹರಿವೆ ಈ ರೀತಿ ತರಕಾರಿಗಳನ್ನು ರೈತರ ಹತ್ರ ತಗೋತಾ ಇದ್ದೇವೆ. ಇನ್ನು ತಿಳುವಳ್ಳಿ ಸುತ್ತಮುತ್ತಲು, ರಾಣೆಬೆನ್ನೂರು ಸುತ್ತಮುತ್ತಲು, ಬಂಕಾಪುರ ಅಂತ ಒಂದು ಊರಿದೆ ಹಾವೇರಿ ಜಿಲ್ಲೆಯಲ್ಲಿ, ಅಲ್ಲಿ ರೈತರ ಹತ್ರ ನಾವು ಸೊಪ್ಪುಗಳನ್ನು ತಗೋತಾ ಇದ್ದೇವೆ. ಫಸ್ಟ್ ರೈತರು ಇದ್ದಿದ್ದನ್ನೇ ತಗೊಂಡೋಗಿ ಅಂತ ನಮ್ಮ ಹತ್ರ ಎತ್ತಿದ್ರು, ನಾವು ಅದೆಲ್ಲ ಮಾಡೋಕ್ಕಾಗಲ್ಲ ಅಂತ. ಕಡೆ ನಮ್ಗೊಂಚು ಚೂರು ಬೆಳೆ ಕೊಡೋಕೆ ಹಾಕಿದ್ರು. ಇವತ್ತು ಹಾಂ, ನಾವು ಯಾವ ಬರ್ತೀರಿ ಸ್ವಾಮಿ, ನಾವು ಕಟ್ ಮಾಡ್ತೇವೆ, ನಿಮ್ಮದು ಬೆಳೆದಿದೆ ಅಂತ ಹೇಳ್ತಾರೆ. ನಾವು ಆ ಟೈಮಿಗೆ ಹೋಗಿ ತಂದ್ಕೋತಾ ಇದ್ದೇವೆ. ಇದು ನಮ್ಗೊಂದು ಪ್ಲಸ್ ಪಾಯಿಂಟ್ ಆಗಿರೋದು. ರೈತನಿಗೂ ಒಂದು ಲಾಭದಾಯಕ ಆಗಿದೆ. ನಾವು ಯಾಕೆಂದರೆ ಮೊದಲೇ ಈ ರೇಟನ್ನು ಅವನು ಈಗ ಒಂದು ಈರುಳ್ಳಿ ಸೊಪ್ಪಿಗೆ ಕಟ್ಟಿಗೆ 5 ರೂಪಾಯಿ ಇದೆ ಅಂತ ತಿಳ್ಕೊಳ್ಳೋಣ, ಮಾಮೂಲಿ ರೇಟು. ಮಾರ್ಕೆಟಲ್ಲಿ ಅದು ಒಂದೊಂದು ಸುತ್ತ 15 ರೂಪಾಯಿಗೂ ಹೋಗುತ್ತೆ, ಕೆಲವೊಂದು ಸುತ್ತ 2 ರೂಪಾಯಿಗೂ ಬರುತ್ತೆ. ನಾವು ಅವನಿಗೆ 7 ರೂಪಾಯಿನ ಯಾವಾಗಲೂ ಕೊಡ್ತೇವೆ, ಅದು ಬೇಕಾದ್ರೆ ಮಾರ್ಕೆಟಲ್ಲಿ ಬಿದ್ದಿರಲಿ ಅಥವಾ ಮಾರ್ಕೆಟಲ್ಲಿ ಎದ್ದಿರಲಿ. ಇದು ರೈತನಿಗೆ ಒಂದು ನಿರ್ದಿಷ್ಟವಾದ ಇನ್ಕಮ್ ಅಂತ ನಾ ಹೇಳೋದು. ಈಗ ಗ್ಯಾರಂಟಿ ಈ ನಮಗೂ ಏನಾಗುತ್ತೆ, ಹಾಂ ಹೇಳ್ಬೋದು ನೀವು 10 ರೂಪಾಯಿ ಕೊಟ್ಟೆ ತರ್ಬೋದಲ್ಲ ಅಂತೇಳಿ. ನಾವು ಒಂದು ವರ್ಷಕ್ಕೆ ಒಂದು ರೇಟನ್ನು ಮಾಡಿರ್ತೇವೆ MRP ಅಂತ, ಅದನ್ನು ನಾವು ಏರ್ಸೋಕ್ಕೂ ಆಗೋದಿಲ್ಲ, ಇಳಿಸೋಕ್ಕೂ ಆಗೋಲ್ಲ. ನಮ್ಮ ಡಿಸ್ಟ್ರಿಬ್ಯೂಟ್ರಿಗೂ ನಾವು ಅದೇ ರೀತಿಯಾಗಿರುತ್ತೆ, ಅಥವಾ ಡಿಸ್ಕೌಂಟ್ ಕೊಡೋದು, ಅವನ ಅಂಗಡಿ ಕೊಡೋದು, ಅಲ್ಲೂ ಯಾವುದೇ ರೇಟ್ನ ಚೇಂಜ್ ಮಾಡೋಕ್ಕೆ ಬರೋದಿಲ್ಲ ನಮಗೂ. ಈಗ ಮಾರ್ಕೆಟಲ್ಲಿ ನಿಮ್ಮ ವಸ್ತು ಮಾರಾಟ ಆದರೂ ಮಾತ್ರ ನೀವು ಪ್ರತಿಯೊಂದನ್ನು ಹ್ಯಾಂಡಲ್ ಮಾಡ್ಬೋದು ಅಂತ. ಆಮೇಲೆ ಈಗ ಮಂಜುನಾಥ್ ಪಟ್ಟವರು, ಈಗ ಈ RKVY ಅಂದರೆ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ, ಇದರ ಅಡಿಯಲ್ಲಿ ರಫ್ತಾರ್ ಅನ್ನುವಂಥ ಒಂದು ಯೋಜನೆ ಇದೆ, ಇದನ್ನು ನಿಮ್ಮ ಒಂದು ಉದ್ಯಮಕ್ಕೆ ಯಾವ ರೀತಿ ಹೊಂದಾಣಿಕೆ ಮಾಡಿಕೊಂಡಿದ್ದೀರಿ, ಅದರಿಂದ ಯಾವ ರೀತಿ ನೀವು ಸದುಪಯೋಗ ಪಡಿಸ್ಕೊಂಡಿದ್ದೀರಿ? ಇದು ನಮಗೆ ಬಹಳ ಉಪಯೋಗವಾದಂತಹ ಒಂದು ಯೋಜನೆ, ಇದು ಸೆಂಟ್ರಲ್ ಗೌರ್ಮೆಂಟಿಂದ ಆಗುವಂಥದ್ದು. ಇದು ರೈತರಿಗೆ, ರೈತರ ಉತ್ಪನ್ನಗಳಿಗೆ, ಅಂತಂದರೆ ರೈತರು ಹೊಸ ಹೊಸ ಉತ್ಪನ್ನಗಳನ್ನು ಕಂಡುಹಿಡಿದಾಗ ಅಥವಾ ರೈತರಿಗೆ ಸಂಬಂಧಪಟ್ಟಂತೆ ಕೆಮಿಕಲ್ಗಳು ಅಥವಾ ಈ ಕಂಪ್ನಿಗಳಿಗೆ ಇದು 5 ಲಕ್ಷದಿಂದ 25 ಲಕ್ಷ ತನಕ ಗ್ರ್ಯಾಂಟ್ ಅನ್ನು ಕೊಡುತ್ತೆ. ಗ್ರ್ಯಾಂಟ್ ಅಂದರೆ ಸಬ್ಸಿಡಿ ಅಲ್ಲ, ನಮ್ಮಲ್ಲಿ ಸುಮಾರು ಜನ ಗ್ರ್ಯಾಂಟ್ ಅಂದರೆ ಸಬ್ಸಿಡಿ ಅಂತ ತಿಳ್ಕೊಂಡಿದ್ದಾರೆ. ಸಬ್ಸಿಡಿ ಅಲ್ಲ ಇದು, ನಿಮ್ಮ ಮೇಲೆ ನಿಮಗೆ ದುಡ್ಡು ಕೊಡುತ್ತೆ, ನೀವು ಬೆಳೆಸಿ ಅಂತ, ಉದ್ಯೋಗವನ್ನು ಸೃಷ್ಟಿಸಿ, ಪ್ರೋತ್ಸಾಹವನ್ನು. ಇದನ್ನು ತೆಗೆದುಕೊಂಡ್ರೆ ನೀವು ಈಗ ನೋಡಿ, ನಾವು ಮೊಬೈಲನ್ನು ನೋಡ್ತಾ ಇದ್ದೇವೆ ಅಂತ ತಿಳ್ಕೊಳ್ಳಿ, ಹಳೆಯದನ್ನೇ ನೋಡ್ತಾ ಇದ್ರೆ ಯಾವುದೂ ಹೊಸ ಯೋಚನೆಗಳು ಬರೋದಿಲ್ಲ. ನೀವು ಹೊಸ ಯೋಚನೆಗೆ ಯೋಚನಾ ಮಗ್ನರಾದರೆ ರೈತ ಹೇಳುವಂಥವನು ಅವನಿಗೆ ಹೊಸದೇನೋ ಒಂದು ಹೊಳಿಬಹುದು. ಅದು ಇನ್ನೂ 50 ಜನ ರೈತರಿಗೆ ಬೇಕಾಗಬಹುದು ಇಂಡಿಯಾದಲ್ಲಿ, ಅಥವಾ ಇನ್ನೂ ಹೆಚ್ಚಿಗೆ ರೈತರಿಗೆ ಬೇಕಾಗಬಹುದು ಒಬ್ಬನಿಂದ. ಅವನು ಈ ಅಡಿಯಲ್ಲಿ ಅವನಿಗೇನು ಹಣಕಾಸಿನ ಸಮಸ್ಯೆ ಇದ್ದಾಗ, ಅಥವಾ ಅವನಿಗೆ ಕೆಲವೊಂದು ಅದನ್ನು ಸೆಟಪ್ ಮಾಡ್ಲಿಕ್ಕೆ ಬೇಕಾಗುವಂತಹ ದುಡ್ಡು, ಯಂತ್ರೋಪಕರಣಗಳಿಗೆ ದುಡ್ಡು, ಅದಕ್ಕೆಲ್ಲ ಈ ಯೋಜನೆ ಹಣವನ್ನು ಒದಗಿಸುತ್ತೆ. ಒಂದು ಇದು ರೈತರ ಕಲ್ಯಾಣಕ್ಕಾಗಿ ಮಾಡಿರುವಂತಹ ಯೋಜನೆ. ಇಲ್ಲಿ ಇರುವಂತದಿಷ್ಟೇ, ರೈತ ಮಾಡಬೇಕಾಗಿದ್ದಿಷ್ಟೇ. ಈಗ ಅವನು ಮನೆಯವರೇ ಮಾಡ್ತಾರೆ ಅಂದ್ರೆ ಪಾರ್ಟ್ನರ್ಶಿಪ್ ಡೀಟೇಲ್ ಅವನು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲದಿದ್ರೆ ಅವನು LLP ಅಂತ, ಲಿಮಿಟೆಡ್ ಲೇಬಲಿಟಿ ಪಾರ್ಟ್ನರ್ಶಿಪ್ ಅಂತ ಬರುತ್ತೆ, ಪ್ರೈವೇಟ್ ಲಿಮಿಟೆಡ್ಗಿಂತ ಸ್ವಲ್ಪ ಕೆಳಗಿಂಡದು, ಅದನ್ನು ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲ ಪ್ರೈವೇಟ್ ಲಿಮಿಟೆಡ್ ಅನ್ನು ಮಾಡ್ಕೋಬೇಕಾಗುತ್ತೆ. ಯಾಕೆಂದ್ರೆ ಈಗ ಯಾರೊಬ್ಬನು ನಾನು ಮಾಡಿದ್ದೇನೆ, ನಾನು ತಗೊಂಡೆ, ನಾನು ಅದನ್ನ ಮಾಡೋದಿಲ್ಲ ಅಂತಂದ್ರೆ ಸರ್ಕಾರ ಅವನ ಹತ್ರ ವಸೂಲಿ ಮಾಡುತ್ತೋ ಇಲ್ಲೋ ಸೆಕೆಂಡರಿ ನಾನು ಹೇಳ್ತಾರೋದು. ಆದ್ರೆ ಮತ್ತೊಬ್ಬ ರೈತನಿಗೆ ಅವನು ಮಾಡ್ತಾ ಇದ್ದಾನೆ ಅಂತ ಹೇಳ ಅವನಿಗೆ ಅದು ಲಾಭ ಹೋಯ್ತು, ಅವನಿಗೆ ಅತ್ತಪ್ಪೋಗಿರುತ್ತೆ ಅಂತ. ಆ ಒಂದು ದೃಷ್ಟಿಯಿಂದ ಈ ಕೆಲವೊಂದು ಅವರೇನು ಕಾನೂನುಗಳನ್ನು ಮಾಡಿದ್ದಾರೆ ಅದು ಉತ್ತಮ ನಾನು ಹೇಳೋದು. ಯಾಕೆಂದ್ರೆ ಮಾಡುವಂಥವನಿಗೆ ಸಿಕ್ಕಿದ್ರೆ ಅದು 10 ಜನ ರೈತರಿಗೆ ಉಪಕಾರಿಯಾಗುತ್ತೆ ಅಂತ. ಇದು ಮತ್ತೇನಾಗಿದೆ ಅಂದ್ರೆ ಕರ್ನಾಟಕದಲ್ಲಿ ಧಾರವಾಡ ಯೂನಿವರ್ಸಿಟಿಲಿದೆ ಮತ್ತು ಬೆಂಗಳೂರಲ್ಲಿದೆ. ಧಾರವಾಡ ಯೂನಿವರ್ಸಿಟಿ ಕೃಷಿ ಯೂನಿವರ್ಸಿಟಿಲಿ ಏನಿದೆ ಅದು ಸ್ವಲ್ಪ ಅಗ್ರೆಸಿವ್ ಆಗಿ ಮಾಡ್ತಾ ಇದ್ದಾರೆ. ಅದು ಈ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ 7 ವರ್ಷಗಳು ಆಗಿರ್ಬೋದು, 6-7 ವರ್ಷದ ಮೇಲೆ ಆಯ್ತಾನು. ನಮ್ಮಲ್ಲಿ ಪ್ರಚಾರ ಪಡ್ಕೊಳ್ತಾ ಇರೋದೇ ಈಗ 1.5-2 ವರ್ಷದಿಂದ. ಕರ್ನಾಟಕದ 1% ಜನ ಪ್ರಚಾರ ಇರ್ಬೋದು. ಇದು ಇನ್ನೂ ಹೆಚ್ಚಿನಿಗೆ ನಾನು ಹೇಳೋದು ಈ ಇದ್ರ ಮೂಲಕ ಇಡೀ ಕರ್ನಾಟಕಕ್ಕೆ ಹೋಗ್ಲಿ ಅಂತ. ಎಷ್ಟೋ ಜನ ಈ ಕರ್ನಾಟಕದ ಮಂಗಳೂರು ತುದಿಯಲ್ಲೇ ಇದ್ದಂತಹ ವ್ಯಕ್ತಿ ರೈತನಿಗೂ ಯಾವುದೋ ಒಂದು ಹೊಸದು ಹೊಳೆದಿರುತ್ತೆ. ಅವನಿಗೆ ಕೊನೆ ಕೊಯ್ಲಿ ಅಡಿಕೆ ಕೊಯ್ಯುವ ಯಂತ್ರೋಪಕರಣನೇ ಮಾಡಿರಲಿ, ಅಥವಾ ನಿನ್ನೆ ನಾನು ಯಾವುದೋ ಒಂದು ಟಿವಿಲಿ ನೋಡ್ತಾ ಇದ್ದೆ ಅಡಿಕೆ ಸುಲಿಯುವ ಒಂದು ವಿಧಾನವನ್ನು ಆ ಕಡೆ ಅವರು ಒಬ್ಬರು ಮಾಡಿದ್ದಾರೆ, ಕಾರ್ಕಳನ ಮಂಗಳೂರು ಕಡೆ ಅವರು. ಅಂಥವರಿಗೆ ಈಗ 10 ಐಟಮ್ ಮಾಡಿ 4 ಜನ ಕೊಡಬೇಕು ಅಂದ್ರು ಆರ್ಥಿಕ ಮುಗ್ಗಟ್ಟೆಲ್ಲ ಇರುತ್ತೆ, ಹಾ ಇದನ್ನ ಯಾರು ಮಾಡ್ತಾರೆ ಅಂತ ಅನಿಸುತ್ತೆ ಅವರಿಗೆ, ಅವರು ಅಲ್ಲಿ ನಿಲ್ಲಿಸ್ತಾರೆ. ಈ ಆರ್ಥಿಕ ಮುಗ್ಗಟ್ಟುಗಳನ್ನು ಸೆಂಟ್ರಲ್ ಗೌರ್ಮೆಂಟಿಗೆ ನಾನು ಇಂಥ ಒಂದು ಪ್ರಾಜೆಕ್ಟ್ ಮಾಡಿದ್ದೇನೆ ಅಂತ ಕೊಟ್ಟಾಗ, ಹಾ ಆ ಪ್ರಾಜೆಕ್ಟಿಗೆ ಅವರು 10 ದಿನದಿಂದ ಸ್ಟಡಿನ್ ಮಾಡ್ತಾರೆ. ಇದು ಮೊದಲು ಮಾಡಿದ್ರೆ ಹೇಗೆ, ಮೊದಲು ಮಾಡಿದಿದ್ರೆ ನಿಮ್ಗೆ ಕೆಲವೊಂದು ಚೇಂಜ್ ಮಾಡ್ಕೊಂಡು ಹೀಗೆ ತಗೊಬನ್ನಿ ಅಂತ ಹೇಳ್ತಾರೆ. ಇಲ್ಲದಿದ್ರೆ ಮಾಡಿಲ್ಲ ಅಂದ್ರೆ ಹಾ ಇದನ್ನು ಹೀಗೀಗೆ ಮಾಡ್ಬೋದು, ನಾವು ನಿಮ್ಮ ಜೊತೆ ಮಾರುಕಟ್ಟೆಗೂ ಸಹಾಯ ಆಗಲಿ, ಅಥವಾ ಅವನಿಗೆ ಅದು ಮಾರುಕಟ್ಟೆ ಮಾಡೋಲಿಕ್ಕೆ ಆಗಲಿ ಅಂತ ಟ್ರೈನಿಂಗ್ ಕೊಡುವಂಥದ್ದು, ಅಥವಾ ಮಾರುಕಟ್ಟೆ ಬೆಳೆಸಲಿಕ್ಕೆ ಟ್ರೈನಿಂಗ್ ಆಗಿರ್ಬೋದು, ಅಥವಾ ಆ ವಸ್ತುವಿನ ಉತ್ಪಾದನೆಗೆ ಬೇಕಾಗುವಂಥ ಯಂತ್ರೋಪಕರಣಗಳಿಗೆ ಹೆಲ್ಪ್ ಆಗುವಂಥದ್ದು ಇದನ್ನು ಸರ್ಕಾರ ಕೊಡುತ್ತೆ. ಇದು ತಲುಪಬೇಕು ಅಂತ ನಾನು ಹೇಳೋದು. ಈಗ ಅರ್ಜಿ ಹಾಕಿದವರಿಗೆ ಎಲ್ರಿಗೂ ಕೂಡ ಆಯ್ಕೆ ಆಗ್ತದೋ ಅಥವಾ ಅದಕ್ಕೇನಾದರೂ ಮಾನದಂಡ ಇದೆಯಾ? ಇಲ್ಲಿ ಅರ್ಜಿ 1 ವರ್ಷಕ್ಕೆ ಕರ್ನಾಟಕದಿಂದ 100 ಅರ್ಜಿ ಬರುತ್ತೆ. ಒಂದು ಕೋಹಾರ್ಟ್ ಕೋಹಾರ್ಟ್ ಲೆಕ್ಕದಲ್ಲಿ ಮಾಡ್ತಾರೆ. ವರ್ಷಕ್ಕೆ ಒಂದು 2 ಕೋಹಾರ್ಟು 3 ಕೋಹಾರ್ಟು ಇರುತ್ತೆ. 100 ಅರ್ಜಿಯಲ್ಲಿ ಸಿಗೋದು 6-7 ಜನಕ್ಕೆ. ಅಂದ್ರೆ ಸಂಶೋಧನೆ 10-10 ಅಥವಾ ಪ್ರೆಸೆಂಟೇಷನ್ ಚೆನ್ನಾಗಿಲ್ಲದೆ ಇರ್ಬೋದು, ಅಥವಾ ಸಂಶೋಧನೆ 10-10 ಅಥವಾ ಒಂದೇ ರೀತಿ ಸಂಶೋಧನೆಗೆ ಮೊದಲು ಕೊಟ್ಟಿದ್ದಿದ್ರೆ ಅವ್ರು ಕೊಡೋದಿಲ್ಲ. ಸಂಶೋಧನೆಯಲ್ಲಿ ಹೊಸತನದ್ದು ಬೇಕು ಅಂತ, ಸ್ವಲ್ಪನಾದ್ರು ಅದು ಸಂಶೋಧನೆ ಆಗಿರಬೇಕು. ಅದು ಏನು ಅಂದ್ರೆ ಉದ್ಯೋಗವನ್ನು ಸೃಷ್ಟಿ ಮಾಡುವಂಗು ಇರಬೇಕು, ರೈತರು ಮತ್ತು ಇವರಿಗೂ ಹೆಲ್ಪ್ ಮಾಡುವಂಗಿರಬೇಕು. ಅದು ಏನ್ ಮಾಡುತ್ತೆ ಅಂದ್ರೆ ನಿಮಗೆ ದೊಡ್ಡ ಪ್ರಮಾಣದಲ್ಲಿ ಅದು ಸರ್ಕಾರ ಹೇಳುವಂಥದ್ದು ನಿಮ್ಗೆ ಸಪೋರ್ಟ್ ಅನ್ನು ಮಾಡ್ತಾ ಇರುತ್ತೆ. ಈಗ ಹೇಳ್ಬೋದು, ಹಾ 5 ಲಕ್ಷಕ್ಕೆ ಏನು ಬರ್ಬೋದು, 20 ಲಕ್ಷಕ್ಕೆ ಏನು ಬರ್ಬೋದು, 25 ಲಕ್ಷಕ್ಕೆ ಅಂತ. 5 ಲಕ್ಷ 25 ಲಕ್ಷ ನೀವು ಸ್ಟಾರ್ಟ್ಅಪ್ ಕಂಪ್ನಿಗಳಿಗೆ ದೊಡ್ಡ ಅಮೌಂಟ್, ಸೀಡ್ ಅಮೌಂಟ್ ಇದೆಯಲ್ಲ ಅದು ಏನೂ ಇರೋದಿಲ್ಲ ಬ್ಯಾಂಕಲ್ಲಿ. ನೀವು ಸಾಲ ತಂದು ಮಾಡೋದಿದೆಯಲ್ಲ ಅದು ಯಾವಾಗಲೂ ಕುತ್ತಿಗೆ ಕೊಯ್ಕೊಳ್ಳೋ ರಿಸ್ಕ್ ಇರುತ್ತೆ. ಇದ್ರೊಳಗೆ ಆ ರೀತಿ ರಿಸ್ಕ್ಗಳಿಗೆ ಇರೋದಿಲ್ಲ. ನೀವು ನಿಮ್ಮ ವಸ್ತುವನ್ನು ಮಾಡಿದ್ದು ನಿಜವಾಗಿದ್ದರೆ ನಿಮಗೆ ಅವ್ರು ಕಣ್ಣು ಮುಚ್ಚಿಕೊಡ್ತಾರೆ. ಇನ್ನೊಂದು ಪ್ರಶ್ನೆಯನ್ನು ಕೇಳಬೇಕು, ಈ ನಿಮ್ಮ ಉತ್ಪನ್ನಗಳ ಮಾರುಕಟ್ಟೆಯ ಒಂದು ವ್ಯವಸ್ಥೆಯನ್ನು ಹೇಗೆ ಕಂಡುಕೊಂಡ್ರಿ ಅಂತ? ಹಾ, ಈಗ ನಾವು ಉತ್ಪನ್ನ ಮಾಡಿದಾಗ ಮೊದಲು 1 ವರ್ಷದಲ್ಲಿ ನಮಗೆ ಉತ್ಪನ್ನ ಮಾರಾಟ ಆಗಿದ್ದು ನಮ್ಮದು ಆಲ್ಮೋಸ್ಟ್ ಒಂದು 2-3 ಲಕ್ಷದ್ದು ಮಾರಾಟ ಆಗಿತ್ತು. ನಮಗೂ ಈಗ ಸೆಂಟ್ರಲ್ ಗೌರ್ಮೆಂಟಿಗೆ ಈ ರಫ್ತಾರಲ್ಲ ಅಲ್ಲೂ ಟ್ರೈನಿಂಗ್ ಆಗಿದೆ. ನನಗೂ ಆಲ್ಮೋಸ್ಟು 15 ದಿನ ಟ್ರೈನಿಂಗ್ ಆ ರೀತಿ ಅಂದ್ರೆ ನಮಗೆಲ್ಲ ತಾಸು ಲೆಕ್ಕದಲ್ಲಾಗಿದೆ. ಅವಾಗ ಕೊರೋನಾ ಒಂದು ಇದು ಇತ್ತು, ಹಾಗಾಗಿ ನಮಗೆ ಆನ್ಲೈನ್ ಟ್ರೈನಿಂಗ್ಗೆ ಹೆಚ್ಚಿಗೆ ಪ್ರೊವೈಡ್ ಮಾಡಿದ್ದಾರೆ. ಈಗೆಲ್ಲ ಕೃಷಿ ಕಾಲೇಜ್ನಲ್ಲೇ ಟ್ರೈನಿಂಗ್ ಕೊಡ್ತಾರೆ. ಇಲ್ಲಿ ದೇಶದ ವಿವಿಧ ಇದರಿಂದ ಬರ್ತಾರೆ, ಅವರು ಬಂದು ನಿಮಗೆ ಟ್ರೈನಿಂಗನ್ನು ಹೇಗೆ ಕೊಡ್ತಾರೆ ಅಂದರೆ ಮಾರ್ಕೆಟ್ ಹೇಗಿದೆ, ಮಾರ್ಕೆಟಲ್ಲಿ ಯಾವ ರೀತಿಯಾಗಿ ನೀವು ಅಪ್ರೋಚ್ ಮಾಡ್ಕೊಳ್ಬೇಕು, ನಂತರ ಯಾವ ರೀತಿ ನಿಮ್ಮ ಬ್ರ್ಯಾಂಡನ್ನು ಬೆಳೆಸಬೇಕು, ಇದೆಲ್ಲ ನೀವು ಬ್ರ್ಯಾಂಡ್. ಈಗ ನಾವೆಲ್ಲ ರಿಜಿಸ್ಟರ್ಡ್ ಬ್ರ್ಯಾಂಡ್ ಆಗಿದ್ದೇವೆ, ಅಂದರೆ ನಮ್ದು ಬೇರೆ LLP ಎಲ್ಲ ನಾವು ರಿಜಿಸ್ಟರ್ಡ್ ಬ್ರ್ಯಾಂಡ್ ಆಗಿದ್ದೇವೆ. ನಂತರ ಇದಕ್ಕೆ ಕೆಲವೊಂದು ಕಾನೂನಾತ್ಮಕವಾಗಿ ಮಿಕ್ಸಿಂಗಿಗೆಲ್ಲ ನಾವು ಏನು ಬೇಕೋ ಅದನ್ನು ನಾವು ತೊಗೊಂಡಿದ್ದೇವೆ. ಟ್ರೈನಿಂಗ್ ಇದೆಯಲ್ಲ, ನಿಮ್ಮ ವಸ್ತುವನ್ನು ಮಾರಾಟ ಮಾಡಲಿಕ್ಕೆ ಒಂದು ಹೆಲ್ಪ್ ಆಗುತ್ತೆ. ನಮ್ಮಲ್ಲೊಂದು ಗಾದೆ ಇದೆ, ಕಿತ್ನ ದಿಕ್ತಾಯ ಉತ್ನ ಬಿಕ್ತಾಯ ಅಂತ, ಎಷ್ಟು ಕಾಣುತ್ತೋ ಮಾರಾಟ ಆಗುತ್ತೆ ಅಂತ. ಆ ಸಮಯದಲ್ಲಿ ನೀವು ನಿಮ್ಮ ಪ್ರಾಡಕ್ಟನ್ನು ಎಷ್ಟು ಜನರಿಗೆ ತೋರಿಸ್ತೀರಿ ಹೇಳುವಂಥದ್ದು ಒಂದು, ಎರಡನೇದು ನಂತರ ಪೈಪೋಟಿ ಮಾರುಕಟ್ಟೆಯಲ್ಲಿ ನಿಮ್ಮ ಪ್ರಾಡಕ್ಟ್ ಆಗಿರ್ಬೋದು ಅಥವಾ ನಿಮ್ಮ ಥರದ ಪ್ರಾಡಕ್ಟ್ ಆಗಿರ್ಬೋದು ಅಥವಾ ಆ ರೀತಿಯಾದ ಪ್ರಾಡಕ್ಟ್ಗಳಿರುತ್ತೆ. ಇಲ್ಲಿ ನೀವು ಮೂರು ವಿಧದಲ್ಲಿ ನಾವು ಮಾರುಕಟ್ಟೆಗಳನ್ನು ಕಂಡುಕೊಂಡ್ವಿ. ನಾವು ನಮ್ಮದೇ ಬ್ರ್ಯಾಂಡಲ್ಲಿ ಒಂದು ಹೋಗ್ತೇವೆ, ವೈಟ್ ಲೇಬಲಿಂಗ್ ಅಂತ ಕೊಟ್ಟಿದ್ದೇವೆ ನಾವು, ಒಂದು ಎರಡು ಮೂರು ಕಂಪ್ನಿ ಕೊಟ್ಟಿದ್ದೇವೆ, ಅವ್ರ ಬ್ರ್ಯಾಂಡಲ್ಲಿ ಇದೇ ಪ್ರಾಡಕ್ಟು, ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೇವೆ, ನಾವೇ ಪ್ರೈಸನ್ನು ಕೊಟ್ಟು ಇಟ್ಟಿರ್ತೇವೆ, ನಮ್ಮದೇ ಪ್ರಾಡಕ್ಟು ನಮ್ಮದೇ ಬಾಟ್ಲಿಂಗ್ ಎಲ್ಲ ಇರುತ್ತೆ, ಸ್ಟಿಕ್ಕರು ಅವರದ್ದು ಬ್ರ್ಯಾಂಡಲ್ಲಿ ಇರುತ್ತೆ, ಅವರೊಂದು ಸೇಲ್ ಮಾಡ್ತಾರೆ. ಸೋಷಿಯಲ್ ಮೀಡಿಯಾ ಹೊಡುವಂಥದ್ದು ಒಂದು ದೊಡ್ಡ ಮಾರುಕಟ್ಟೆ. ಅದನ್ನು ಬಿಟ್ಟು ಎಷ್ಟೋ ಕಂಪ್ನಿಗಳು ಹೊಸ ಉತ್ಪನ್ನಗಳನ್ನು ಹುಡುಕ್ತಾ ಇರುತ್ತೆ, ಅಂಥ ಕಂಪ್ನಿಗಳ ಜೊತೆ ನೀವು ಟೈಪ್ ಆಗಿರ್ಬೋದಾಗಿರ್ಬೋದು, ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ನೇರ ಮಾರುಕಟ್ಟೆಗೆ ಹೋಗುವಂಥದ್ದು. ಅಂದರೆ ಈಗ ನಾವು ಸಾವಯವ ಸಂತೆ ಅಂತ ಮಾಡ್ತೇವೆ, ಈ ಸ್ವದೇಶಿ ಜಾಗರಣ ಮಂಚ ಇವ್ರ ಮೂಲಕ ಸಾವಯವ ಸಂತೆ ಅಂತ ಬೆಂಗಳೂರು ನಗರಗಳಲ್ಲೆಲ್ಲ ಮಾಡ್ತೇವೆ. ಆ ಸಾವಯವ ಸಂತೆಯಲ್ಲಿ ಏನೂ ಇರೋದಿಲ್ಲ, ಅಲ್ಲೊಂದು ಟೇಬಲ್ ತಂದಿಟ್ಟುಕೊಂಡು ರಸ್ತೆಯಲ್ಲಿ ನಿಂತ್ಕೊಂಡು ಮಾರುವಂಥದ್ದು, ಅದಕ್ಕೊಂದು 70 ರೂಪಾಯಿ ಖರ್ಚಾಗ್ಬೋದು. ಆ ಟೇಬಲ್ನಿಂದ ಏನು ಬಾಡಿಗೆ ಇರುತ್ತೋ ಅದನ್ನು ಪೇ ಮಾಡುವಂಥದ್ದು ಒಂದು ದಿನಕ್ಕೆ. ಅಲ್ಲಿ ನೇರವಾಗಿ ಜನ ನಿಮ್ಮ ಹತ್ರ ಬರ್ತಾ ಇರ್ತಾರೆ. ನಂತರ ನಿಮ್ಮ ಪ್ರಾಡಕ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಮೌತ್ ಮಾರ್ಕೆಟ್ ಆಗುತ್ತೆ, ಅಂದರೆ ಒಬ್ಬರಿಂದ ಒಬ್ಬರಿಗೆ ಪ್ರಚಾರ ಆಗುತ್ತೆ. ನೀವು ಇಷ್ಟೇ ಹೇಳ್ಬೋದು ಅವರಿಗೆ, ಈ ನಾವು ಎಷ್ಟೋ ವಿಡಿಯೋಗಳು ಬಂದಿದೆ, ನನ್ನ ಕೈಲಿಗೊಂದು 50 ವಿಡಿಯೋಗಳಿದೆ ನಮ್ಮ ಪ್ರಾಡಕ್ಟ್ ಬಗ್ಗೆ ಹೇಳುವಂಥದ್ದು, ಅವರು ಮೆಸೇಜ್ ಮಾಡಿರುವಂಥದ್ದು ಇದೆಲ್ಲ. ಇದು ಹೇಗಿದೆ ಅಂದರೆ ನಾವು ಹೇಳೋದಿಷ್ಟೇ, ಅವರು ಒಂದು 2-3 ಸುತ್ತು ನಮ್ಮ ಪ್ರಾಡಕ್ಟ್ ತಗೊಂಡಾಗ ನಿಮ್ಮ ಅನಿಸಿಕೆಯನ್ನು ನಿಮ್ಮ ಮೊಬೈಲಲ್ಲಿ ಆದರೆ ನಮ್ಗೆ ಮಾಡಿ ಕಳಿಸ್ಕೊಡಿ ಅಂತ, ಹಾಗೆ ಮಾಡಿ ಕಳಿಸ್ದವ್ರು ಸಹಿತ ನಮಗಿದ್ದಾರೆ. ಇದೆಲ್ಲ ನಮ್ಮ ಬ್ರ್ಯಾಂಡ್ ಬೆಳಿಲಿಕ್ಕೆ ಕಾರಣ ಆಯಿತು. ಅದು ಈ ರಾಜ್ಯದೊಂದೇ ಅಲ್ಲ, ನಮ್ಮ ಹೊರ ರಾಜ್ಯದವರು ಮರಾಠಿಯಲ್ಲಿ ಹೇಳಿದವರು ಇದ್ದಾರೆ, ಹೊರ ರಾಜ್ಯದವರು ಗುಜರಾತಲ್ಲಿ ಹೇಳಿದವರು ಇದ್ದಾರೆ, ಗುಜರಾತಿಗಳಿದ್ದಾರೆ, ಹೀಗೆ ಕಾಶ್ಮೀರ ತುದಿತಕ್ಕೂ ನಾವು ಕಳಿಸಿದ್ದೇವಪ್ಪ. ಮಂಜುನಾಥ್ ಪಟ್ಟವರೇ, ಕೊನೆಯ ಹಾಗೂ ಪ್ರಮುಖವಾದಂತಹ ಪ್ರಶ್ನೆ, ನಿಮ್ಮ ಒಂದು ಸಂಸ್ಕೃತ ಹಿನ್ನೆಲೆ ಮತ್ತು ಈ ಉದ್ಯಮಕ್ಕೆ ಏನಾದರೂ ಸಂಬಂಧ ಉಂಟಾ ಅಂತ? ಸ್ವಲ್ಪ ಇದೆ. ನಮ್ಮ ಮನೆಗೆ ಔಷಧಿ ಭಟ್ರಮನೆ ಅಂತ ಇರ್ತಿದ್ರು, ಔಷಧಿ ಕೊಡುವ ಭಟ್ರಮನೆ. ಸಾಂಪ್ರದಾಯಿಕವಾಗಿ ನೀವು ಔಷಧಿ ನಮ್ಮ ಅಜ್ಜನ ಕಾಲದಲ್ಲಿ ಎಲ್ಲ ಕೊಡ್ತಿದ್ರು ಅಂತೆ. ನಾವು ಚಿಕ್ಕವರು ಇದ್ದಾಗ ನಮ್ಮ ಅಜ್ಜಿಗಳೆಲ್ಲ ಆ ಕಥೆಗಳೆಲ್ಲ ಹೇಳ್ತಿದ್ರಲ್ಲ, ನಾವು ಅಜ್ಜನ ಯಾರು ನೋಡಿಲ್ಲ, ಬಟ್ ಆ ಕಥೆಗಳನ್ನು ಹೇಳ್ತಿದ್ರು, ನಮಗೂ ಅದೊಂಥರ ಕ್ಯೂರಿಯಾಸಿಟಿ ಇರ್ತಿತ್ತು, ಅಥವಾ ಅದೊಂದು ಜೀನ್ಸ್ ಬೈ ಟು ಬೈ ಬರುತ್ತೆ ಅಂತ ಹೇಳಿದ್ರಲ್ಲ, ಹಾಗೆ ಬಂದಿರ್ಬೋದು. ಇನ್ನೊಂದೇನು ಅಂದರೆ, ನಾವು ಸಂಸ್ಕೃತದಲ್ಲಿ ಓದ್ತಾ ಇರಬೇಕಾದ್ರೆ ಕೆಲವೊಂದು ಆಯುರ್ವೇದಿಕ್ ಪುಸ್ತಕಗಳು ಅಥವಾ ಸಂಸ್ಕೃತಕ್ಕೆ ಸಂಬಂಧಪಟ್ಟಂತೆ ಶ್ಲೋಕಗಳು ಇದರಲ್ಲೆಲ್ಲ ಕೆಲವೊಂದು ಸ್ಟಡಿಯನ್ನು ಮಾಡಿದ್ದೆ. ನೀವು ಹೊರಗಡೆ ಜಗತ್ತಿಗೆ ಬಿದ್ದಾಗ ನಿಮ್ಮ ಪರಿಚಯಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಪರಿಚಯದಲ್ಲಿ ಎಷ್ಟೋ ಕೆಲವೊಂದು ಡಾಕ್ಟರ್ಗಳು ಇವರೆಲ್ಲ ಪರಿಚಯ ಆಗಿದ್ದರು, ಅವ್ರಿಗೆ ನಾನಂತೂ ಇಂಥ ಒಂದು ಉತ್ಪನ್ನ ಮಾಡ್ತಾನೆ ಇದ್ದ, ನನಗೆ ಉತ್ಪನ್ನವನ್ನು ಮಾಡ್ತಾ ಇದ್ದೇನೆ ಏನು ಅನಿಸುತ್ತೆ ಅಂದಾಗಲು ಅವರೆಲ್ಲರೂ ನನಗೆ ಇಲ್ಲ ಇದು ನಿಮ್ಮ ಮುಂದುವರಿಸು ಇಸ್ ಗುಟ ಅಂತ ಹೇಳಿ. ನಂತರ ನಾನು ಮೊದಲೊಂದು ಅಮೆರಿಕದಲ್ಲಿದ್ದೆ, ನಾನು ಅಲ್ಲಿಂದ ಬಂದಾಗೂ ಒಂದು ಕಂಪ್ನಿ ಜೊತೆ ಇಲ್ಲಿ ಕೆಲಸ ಮಾಡಿದ್ದೇನೆ, ಯಾಕೆಂದರೆ ನನಗೆ ಮಾರುಕಟ್ಟೆ ಅಥವಾ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾರ್ಕೆಟು ಡೀಲರ್ಸ್ ಮಾರ್ಕೆಟ್ ಹೇಗಿರೋದಂತಲೇ ಗೊತ್ತಿಲ್ಲ ಇತ್ತು. ಅದರ ಅನುಭವಕ್ಕಾದರೂ ನಾನು ಮತ್ತೊಂದು ಕಡೆ ಕೆಲಸ ಮಾಡಿದ್ದೇನೆ. ಅಂದರೆ ಒಂದು 2 ವರ್ಷ ನೀವು ಕೆಲಸ ಮಾಡಿದ್ರೆ ಆ ಅನುಭವವನ್ನು ನೀವು ಗ್ರಾಸ್ ಮಾಡಿಕೊಂಡ್ರೆ ನಿಮಗೆ ಈ ರೀತಿ ಉತ್ಪನ್ನಗಳನ್ನು ಹೊಸ ಉತ್ಪನ್ನವನ್ನು ತಗೊಂಡು ಮಾರುಕಟ್ಟೆಗೆ ಬಂದಾಗ, ನಾನು ತಂದಾಗೂ ಸುಮಾರು ಜನ ಹೇಳಿದರು ನೀನು ಬೆಂಗಳೂರು ಅಂತ ನಗರ ಬಿಟ್ಟು ಹೋಗ್ತಾ ಇದೀಯಾ, ಅಲ್ಲಿ ಹೋಗಿ ಮಾಡ್ತಾ ಇದೀಯಾ, ಇದ್ರ ಅನ್ನೋನು ಯಾರಿಗೂ ಗೊತ್ತಿಲ್ಲ, ತರಕಾರಿಗಳನ್ನು ಒಣಸೋದ್ರಿಂದ ಕುಡಿಯೋದಿಲ್ಲ ಜನ, ತರಕಾರಿಗಳನ್ನೆಲ್ಲ ನಮ್ಗೆ ಮಾರುಕಟ್ಟೆಯಲ್ಲಿ ಎದುರಿಗೆ ಸಿಗುತ್ತೆ, ಸಂತೆಲೇ ಸಿಗುತ್ತೆ. ಹೌದು, ಇವತ್ತಿನ ಜನ ಹೇಗಿದೆ ಅಂದರೆ ಮೆಟ್ರೋ ಸಿಟಿಗಳಲ್ಲಿ ತರಕಾರಿ ಮಾರುಕಟ್ಟೆಯಲ್ಲೇ ಸಿಗುತ್ತೆ, ಆದರೆ ಒಂದು ಹಂತದ ಜನಕ್ಕೆ ತರಕಾರಿ ತರೋಕ್ಕೂ ಸಹಿತ ಸಾಧ್ಯ ಆಗೋದಿಲ್ಲ. ಕಟ್ಟಾಗಿ ತರಕಾರಿಗಳನ್ನು ಜನ ತರಿಸ್ಕೋತಾ ಇದ್ದಾರೆ ಅಂದರೆ ಪೌಡ್ರನ್ನು ಕುಡಿತಾರೆ, ಅಂದರೆ ಅವರಿಗೆ ಅಷ್ಟು ತರಕಾರಿ ಸೊಪ್ಪನ್ನು ಒಂದೇ ಸುತ್ತು ಒಂದೇ ದಿನದಲ್ಲಿ ತಿನ್ನೋಕೆ ಸಾಧ್ಯನೇ ಇಲ್ಲ ಅಂತ ಹೇಳುವಂಥದ್ದು ಕಾನ್ಸೆಪ್ಟ್ ನಮ್ಗೆ ಗೊತ್ತಾಯಿತು. ಆವಾಗ ನೀವು ತಿನ್ನೋಕ್ಕಾಗಲ್ಲ ಅಂದ್ರೆ ಕುಡಿಬೋದಲ್ಲ, ಆ ಒಂದು ದೃಷ್ಟಿಕೋನದಿಂದನೇ ನಾವು ಮಾಡಿದ್ದು. ಕುಡಿಯುವಂಥದ್ದು ತಿನ್ನುವ ತರಕಾರಿ ಅಲ್ಲ, ಕುಡಿಯುವ ತರಕಾರಿಯನ್ನು ಮಾಡಿದ್ದು ನಾವು. ಈ ಹೊಸದಾಗಿ ಸ್ಟಾರ್ಟ್ಅಪ್ ಆರಂಭ ಮಾಡುವವರಿಗೆ ನಿಮ್ಮ ಒಂದು ಸಲಹೆ? ಸ್ಟಾರ್ಟ್ಅಪ್ ಮಾಡಿದಾಗ ಫಸ್ಟ್ 1-2 ವರ್ಷ ನೀವು ಉತ್ಪನ್ನದಿಂದ ನಿಮಗೆ ಬಹಳಷ್ಟು ದುಡ್ಡಾಗುತ್ತೆ ಅಥವಾ ಉತ್ಪನ್ನದಿಂದ ಏನೋ ಆಗುತ್ತೆ ನಿರೀಕ್ಷೆ ಬೇಡ. ನಿಮಗೆ ಕಾಲನ್ನು ಎಳೆಯೋರು ಇರ್ತಾರೆ, ನಿಮ್ಮನ್ನು ಮೇಲೊತ್ತವರು ಇರ್ತಾರೆ, ಇದೆರಡೂ ನೀವು ಗ್ರಾಸ್ ಮಾಡ್ಕೊಳ್ಬೇಕು. ಹಾಂ, ನಾನು ಇಂತೆಲ್ಲ ಎಡುತ್ತಾ ಇದ್ದೇನೆ ಅಂತ. ಒಂದು ಮಾರುಕಟ್ಟೆಯಲ್ಲಿ ನಿಮ್ಮನ್ನು ಇದು ಏನು ಅಂತ ಕೇಳೋ ಕ್ವಶನ್ ಮಾಡುವಂಥದ್ದು ಇದೆ, ಪ್ರತಿಯೊಂದು ಇರುತ್ತೆ. ಮತ್ತೊಂದು, ನಾನು ಯಾವುದೋ ಒಂದು ವಸ್ತುನ ಮಾಡಿದಾಗ ಅದು ನನಗೆ ಬಂಗಾರ ಅಥವಾ ನನಗೆ ಹುಟ್ಟಿದ ಮಗು ನನಗೆ ಬಂಗಾರ, ಪಕ್ಕ ಮನೆಯವನಿಗೆ ಬಂಗಾರ ಆಗಬೇಕು ಅಂತಿಲ್ಲ, ಇದು ಗಾದೆಯೇ ಇರುವಂಥದ್ದು. ಹಾಗಾಗಿ ನಿಮ್ಮ ವಸ್ತು ನಿಮಗೆ ಬಂಗಾರ ಆದಾಗ ಅದು ಬಂಗಾರದಂಗೆ ಮತ್ತೊಬ್ಬನಿಗೆ ಕಾಣಬೇಕು ಅಥವಾ ಬಂಗಾರದಂಗೆ ಆಗಬೇಕು ಅಂದರೆ ಆ ವಸ್ತುವಿಗೆ ಸಂಬಂಧಪಟ್ಟಂತೆ ಶೋಷಣೆಗಳಾಗಿರ್ಬೋದು, ಆ ವಸ್ತುವಿಗೆ ಸಂಬಂಧಪಟ್ಟಂತೆ ಪ್ರೀತಿಗಳನ್ನು ಅದನ್ನು ನಿಧಾನವಾಗಿ ಮತ್ತೊಬ್ಬರಿಗೆ ಹಾಕಬೇಕು. ಅದನ್ನು ಹೇರಿಕೆ ಆಗಿರಬಾರ್ದು, ಅದು ಹಾಗೇಳಿ ಅವನಿಗೆ ತಲುಪದೇ ಇರಬಾರ್ದು, ಅವನಿಗೆ ತಲುಪಲಿಕ್ಕೂ ಬೇಕು, ಅವನಿಗೆ ಹೇರಿಕೆನೂ ಆಗಬಾರ್ದು. ಈ ರೀತಿಯಾಗಿ ಮಾರುಕಟ್ಟೆಯನ್ನು ಕಂಡು ಹಿಡ್ಕೊಳ್ಬೇಕು. ಒಂದು ಸ್ಟಾರ್ಟಪ್ಪನ್ನು ಮಾಡೋದು ಅಂತವ್ರು, ಸ್ಟಾರ್ಟಪ್ಪಲ್ಲಿ ಮೊದಲನೇದೆ ಆರ್ಥಿಕ ಮುಗ್ಗಟ್ಟುಗಳು. ಇದನ್ನು ನೀವು ಆದಷ್ಟು ನಿಮ್ಮ ಖರ್ಚು ವೆಚ್ಚಗಳನ್ನು ಕಡಿಮೆ ಮಾಡ್ತಾ ಹೋಗಿ. ನೀವು ಇವತ್ತು ಕಾರಲ್ಲಿ ಹೋಗ್ತಾ ಇದ್ರೆ, ಹಾಂ ಬಸ್ಸಲ್ಲಿ ಹೋಗ್ತಾ ಇದ್ದೇನೆ ಅಂದರೆ ಯಾರೋ ನಗ್ತಾರೆ, ನಾನೊಂದು ಕಂಪ್ನಿ ಓನರು ಬಸ್ಸಲ್ಲಿ ಹೋದರೆ ಅದು ಯಾವುದನ್ನೂ ಇಟ್ಕೊಬಿಡಿ. ಇದೆಲ್ಲ ನಮ್ಮ ರೈತರಿಗೆ ಮೂಲ ಸಮಸ್ಯೆಗಳು. ಮತ್ತು ಚಿಕ್ಕ ಸಿಟಿಯಿಂದ ನಾವು ಈ ರೀತಿ ಪ್ರಾಡಕ್ಟ್ ಮಾಡ್ತೇವಲ್ಲ, ನಮಗೆ ಇದೆಲ್ಲ ಒಂಥರ ಸಣ್ಣ ಸಣ್ಣ ಸಮಸ್ಯೆಗಳು ಮತ್ತು ಹಿಂಜರಿಕೆಗಳು ಇದಿರುತ್ತೆ. ಮತ್ತು ಎರಡನೇದು ಭಾಷಾ ಸಮಸ್ಯೆ. ನಿಮ್ಮ ಕೈಲಿ ಆದರೆ ಭಾಷೆಗಳನ್ನು ಕಲಿಯಿರಿ, ಇಲ್ಲದಿದ್ದರೆ ನಿಮಗೆ ಬಂದಿರೋ ಭಾಷೆಯಲ್ಲಿ ಅವನಿಗೆ ತಲುಪಿಸಿ. ಹೇಗೆ ತಲುಪಿಸ್ಬೇಕು ಅಂತದ್ದು ನೀವು ಯೋಚನೆ ಮಾಡಿ ವ್ಯಕ್ತಿಗೆ. ಹಾಂ, ನೀವು ಹಿಂಜರಿಕೆ ಇಟ್ಕೋಬೇಡಿ. ನಂದು ಈ ಭಾಷೆ, ಅವನು ಇಂಗ್ಲೀಷಲ್ಲಿ ಮಾತಾಡ್ತಾನೆ, ಅದಕ್ಕೆ ನಾನು ಚಿಕ್ಕ ಶಹರದಿಂದ ಹೋಗಿ ಅಲ್ಲೂ ವಸ್ತುವನ್ನು ಮಾರಾಟ ಮಾಡೋಕ್ಕಾಗೋದಿಲ್ಲನೋ, ಅಥವಾ ನಂಗೆ ಹಿಂದಿ ಬರೋದಿಲ್ಲ, ನಾನು ಹೊರ ರಾಜ್ಯಕ್ಕೆ ಮಾರಾಟ ಮಾಡೋಕ್ಕಾಗೋದಿಲ್ಲ. ನಿಮಗೆ ಬರೋ ಭಾಷೆಯಲ್ಲೇ ಅವನಿಗೆ ತಲುಪಿಸಿ, ಅವನು ತಲುಪಿಸ್ಕೋತಾನೆ. ಇವತ್ತು ಹೊರದೇಶದಿಂದ ಈಗ ಡಾಮಿನೋಸು ಅಥವಾ ಯಾವುದೋ ಒಂದು ನಮ್ಮ ದೇಶಕ್ಕೆ ಬಂದು ನಮ್ಮ ತಾಲೂಕುಗಳಿಗೂ ಬಂದು ಮಾರಾಟ ಮಾಡ್ತಾ ಇದ್ದಾನಂದ್ರೆ ಅವನೇನು ಭಾಷೆನ ಕಲ್ತಿಲ್ಲ, ಭಾಷೆ ಕಲ್ತವನ್ನು ಇಟ್ಕೊಂಡು ಹೋಗಿದ್ದಾನೆ. ಅದನ್ನು ನೀವು ಮಾಡ್ಕೋಬೇಕು, ಉತ್ಪನ್ನವೇ ಮಾತಾಡಬೇಕು, ಉತ್ಪನ್ನ ಮಾತಾಡಬೇಕಾಗುತ್ತೆ ಅಂತ. ಇನ್ನೊಂದು ಇದ್ರೊಳಗೆ ಒಂದು ದೊಡ್ಡ ಸಮಸ್ಯೆ ಇದೆ, ಈ ಮಾರುಕಟ್ಟೆಯನ್ನು ಕಂಡುಹಿಡ್ಕೊಳ್ಳುವಂಥದ್ದು. ಎರಡನೇದು ಉತ್ಪನ್ನಗಳದ್ದು ಇದೊಂದು. ಆದಷ್ಟು ಅಡ್ಡದಾರಿನ ಹಿಡ್ಕೋಬೇಡಿ. ಗೌರ್ಮೆಂಟ್ ರೆಗ್ಯುಲೇಷನ್ ರೂಲ್ಸ್ಗಳಿದೆ, ಕೆಲವೊಂದು ಟೆಸ್ಟಿಂಗ್ಗಳಿದೆ, ಪ್ರತಿಯೊಂದನ್ನು ನೀವು ಯಾರು ಏನೇ ಹೇಳಿ ಇದನ್ನೆಲ್ಲ ಮಾಡಿಸೋದು ನಂತರ ನಾನು ಮಾರಾಟ ಮಾಡ್ಕೋತೇನೆ ಆಮೇಲೆ ನೋಡೋಣ, ಇದು ಯಾವ್ದನ್ನು ಮಾಡಬೇಡಿ. ಫಸ್ಟು ಇದನ್ನು ಮಾಡಿಸ್ಕೊಳ್ಳಿ. ಯಾಕೆ ಅಂದರೆ ಒಂದು ಉತ್ಪನ್ನ ಅನ್ನು ಟೆಸ್ಟ್ ಆದಾಗ ಅದರ ವ್ಯಾಲ್ಯೂ ಬೇರೆ ಇರುತ್ತೆ. ಟೆಸ್ಟ್ ಆಗದೇ ಇಲ್ಲದೆ ಇದ್ದಾಗ ಅಥವಾ ವಿಥೌಟ್ ಬಿಲ್ ಕೊಡುವಂಥದ್ದು, ಇದನ್ನೆಲ್ಲ ಮಾಡೋದ್ರಿಂದ ನಿಮ್ಮ ಕಂಪನಿಯನ್ನು ನೀವಾಗೇ ಕೆಳಮಟ್ಟಕ್ಕೆ ನಿಂತ್ಕೊಂಡಿರ್ತೀರಿ. ಇದೆಲ್ಲ ಒಂದು ಕಾರಣ. ಹಾಗೆ ಹೇಳಿ ಇದರೊಳಗೆ ಸಬ್ಸಿಡಿಗಳು ಸಿಗುತ್ತೆ, ಗ್ರಾಂಟ್ಗಳು ಸಿಗುತ್ತೆ, ಸಾಕಷ್ಟು ವಿಸ್ತಾರ ಮಾಡೋ ಅವಕಾಶಗಳಿದೆ. ಬಹಳ ಸಂತೋಷ ಮಂಜುನಾಥ್ ಭಟ್ ಕರಸುಳ್ಳಿಯವರೇ. ತರಕಾರಿ ಹಾಗೂ ಸೊಪ್ಪು ತರಕಾರಿ ಇವುಗಳನ್ನು ಆಧಾರವಾಗಿ ಇಟ್ಟುಕೊಂಡು ಬೇರೆ ಬೇರೆ ಉತ್ಪನ್ನವನ್ನು ನೀವು ಮಾಡ್ತಾ ಇದ್ರಿ. ಸ್ಟಾರ್ಟ್ಅಪ್ ಇಂಡಿಯಾ ಇದರ ಒಂದು ಯೋಜನೆಯ ಅಡಿಯಲ್ಲಿ ನೀವು ತರಬೇತಿಯನ್ನು ಪಡ್ಕೊಂಡು ಹೊಸದಾದಂಥ ಒಂದು ಉದ್ಯಮವನ್ನು ನಡೆಸಿಕೊಂಡು ಬಂದಿದ್ರಿ ಕಳೆದ 2-3 ವರ್ಷಗಳಿಂದ. ನಿಮ್ಮ ಅನುಭವನ ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ರಿ, ಜೊತೆಗೆ ಹೊಸದಾಗಿ ಇಂಥ ಒಂದು ಉದ್ಯಮವನ್ನು ಪ್ರಾರಂಭ ಮಾಡುವವರಿಗೆ ಸಲಹೆಯನ್ನು ಕೂಡ ನೀಡಿದಿರಿ. ತುಂಬ ಸಂತೋಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಗೂ ಇಂಥ ಒಂದು ಒಳ್ಳೆಯ ವೇದಿಕೆ ಸಿಗೋದು ಕಷ್ಟ. ವೇದಿಕೆ ಸಿಕ್ಕಾಗ ನಾವೊಂದು 4 ಮಾತುಗಳನ್ನು ಹೆಚ್ಚಿಗೆ ಹೇಳ್ಬೋದು. ಹಾಗೆ ಇಂಥ ವೇದಿಕೆಗಳು ನಮ್ಮಂಥವ್ರಿಗೆ ಹೆಚ್ಚೆಚ್ಚಿಗೆ ಸಿಕ್ಕಿದ್ರೆ ಹೊಸ ರೀತಿಯಾದ ಮಾರುಕಟ್ಟೆಗೆ ನಾವು ಅಥವಾ ನಮ್ಮ ದೇಶವು ಮಾರುಕಟ್ಟೆಯನ್ನು ವಿಸ್ತಾರವನ್ನು ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗ್ಬೋದು ಅಂತಿದೆ ನನಗೆ. ತುಂಬ ಧನ್ಯವಾದಗಳು, ಸಂತೋಷ. ನಮಸ್ಕಾರ. ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿ ತರಕಾರಿ ಮತ್ತು ಸೊಪ್ಪಿನ ಮೌಲ್ಯವರ್ಧಿತ ಉತ್ಪನ್ನ ತಯಾರಿಕೆ, ಈ ವಿಷಯವಾಗಿ ಶಿರಸಿಯ ಮಂಜುನಾಥ್ ಭಟ್ ಕರಸುಳ್ಳಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಸೀತಾ ಭಟ್ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳು. ಸಿಂಧೂರಾಯನು ತನ್ನ ರಂಬೆಯರಿಬ್ಬರಿಗೂ ಚಂದುಳ್ಳ ಪಾರಿಜಾತದ ಹೂವ ಮೂಡಿಸಲು ಕೋರೆಗಣಲಿ ನೋಡಿ ಹಾಸ್ಯವ ಮಾಡುತ್ತ ರಂಬೆಯ ಕೈ ಹಿಡಿದ ರಂಗಯ್ಯ ಗೊಂಡ್ಯದ ಸೆರಗಿಡಿದ ನಾರಿತ ಹಿತಲ ಸೆಮೇಲೆ ಕುಳಿದ ಹರಿಗೆ ಕುಂದಣದಾರತಿಯ ಬೆಳಗಿರೆ ಮಾರಯನು ತನ್ನ ನಾರಿಯರಿಬ್ಬರಿಗೂ ಚಂದುಳ್ಳ ಪಾರಿಜಾತದ ಹೂವ ಮೂಡಿಸಲು ಕೋರೆಗಣಲಿ ನೋಡಿ ಹಾಸ್ಯವ ಮಾಡುತ್ತ ಬಾರೆಯ ಕೈ ಹಿಡಿದ ರಂಗಯ್ಯ ಕರೆದು ಇಳವ ಕೋಟ ನಾರಿತ ಹಿತಲ ಸೆಮೇಲೆ ಕುಳಿದ ಹರಿಗೆ ನೂತನ ದಾರತಿಯ ಬೆಳಗಿರೆ ರತ್ನದ ಕೊರಡಿಗೆ ರಸಗಸಿ ಮಾಡದೆ ಯಾತ್ರದಿ ಮಾತನು ಸಭೆಯೊಳಗಾಡದೆ ರತ್ನದ ಕೊರಳಿಗೆ ರಸಗಸಿ ಮಾಡದೆ ಯಾತ್ರಾದಿ ಮಾತನು ಸಭೆಯೊಳಗಾಡದೆ ಸತ್ಯ ಬಾಮೆಯು ತನ್ನ ಸಕಲ ಮಾರತವೇರಿದ ರಂಗಯ್ಯ ಕರೆದು ವಿಳವ ಕೋಟ ನಾರಿತ ಹಿತಲ ಸೆಮೇಲೆ ಕುಳಿದ ಹರಿಗೆ ಹೂವಿನಾರತಿಯ ಬೆಳಗಿರೆ ಎಲ್ಲರ ಒಳಗೆ ಹಿರಿಯವಳೆ ರಘುವಿಣಿ ಹಿರಿಯರ ಸಂಗಡ ಕಾಳಗವೇಣಿ ವರಮಾಲಕ್ಷ್ಮಿ ಮಾರತವೇರಿದ ರಂಗಯ್ಯ ಕರೆದು ವಿಳವ ಕೋಟ ನಾರಿತ ಹಿತಲಾಸೆ ಮೇಲೆ ಕುಳಿದ ಹರಿಗೆ ತೇರಿ ನಾರತಿಯ ಬೆಳಗಿರೆ.